ಹೆಂಟೆಗಳಂದ್ರೆ ಎಳ್ಳೆಗಳಂತಿರಲ್ಲ ಅವು ಇರಬಾರ್ದು. ಪ್ರಿಪರೇಷನ್ ಅಂದ್ರೆ ಉಳುಮೆ ಮಾಡ್ಬೇಕಾದ್ರೆ ನಾವು ಎಲ್ಲ ಸಾಕಷ್ಟು ಅದನ್ನ ಗಮನ ವಹಿಸಿರ್ತೀವಿ. ಆದ್ದರಿಂದ ಈ ಮೂರು ಮುಖ್ಯ ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೊಬೇಕು. ಆಮೇಲೆ ಕಳೆ ಜಾಸ್ತಿ ಬರುತ್ತೆ ಅಂತ ನಾವು ಶಿಫಾರಸ್ಸಿಗಿಂತ ಜಾಸ್ತಿ ಕಳೆನಾಶಕವನ್ನು ಸಿಂಪರಣೆ ಮಾಡಲೇಬಾರ್ದು. 700 ml ಅಂದ್ರೆ 700 ml. ಆಮೇಲೆ ನಾವು ನ್ಯಾಪ್ಸ್ಯಾಕ್ ಸ್ಪ್ರೇಯರ್ನ ಉಪಯೋಗಿಸ್ಬೇಕು. ಆಮೇಲೆ ನಾಜಲ್ ಒಂದು ಸಿಗುತ್ತೆ ಅದನ್ನೇ ಮಾಡಬೇಕು. ನಮ್ಮಲ್ಲಿ ಅವ್ರು ಮಾಡ್ತಾ ಇಲ್ಲ, ದಯವಿಟ್ಟು ಮಾಡ್ರಿ, ಅವಾಗ ನಮಗೆ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇದು ಕಡಲೆಯಲ್ಲಿ. ಆಮೇಲೆ ನೀವು ಕೇಳ್ಬೋದು ಸರ್, ಆಮೇಲೆ ಈಗ 30-40 ದಿನಕ್ಕೆ ಏನೋ ನಮಗೆ ಮಳೆ ಜಾಸ್ತಿ ಆಗ್ಬಿಡುತ್ತೆ, ಕಳೆ ಜಾಸ್ತಿ ಬರುತ್ತೆ ಅಂತ. ಉದಯೋತ್ತರ ಅಂದರೆ ಪೋಸ್ಟ್ ಎಮರ್ಜೆನ್ಸಿ ಕಳೆನಾಶಕ ಕಡಲೆಯಲ್ಲಿ ಯಾವುದು ಇಲ್ಲ. ಯಾಕೆ ಅಂತಂದರೆ ನಿಮಗೆ ನೋಡ್ಬೋದು ಬೆಳಗಿನ ಜಾವದಲ್ಲಿ ಮ್ಯಾಲಿಕ್ ಆ್ಯಸಿಡ್ ಆ್ಯಸಿಡ್ ಪ್ರೊಡ್ಯೂಸ್ ಆಗುತ್ತೆ ಎಲೆ ಮೇಲೆ ಎಲ್ಲ. ನಾವೇನನ್ನ ಕಳೆನಾಶಕ ಅದಕ್ಕೆ ಸಿಂಪರಣೆ ಮಾಡಿದ್ರೆ ಕಳೆನಾಶಕ ಅದನ್ನು ಎಲ್ಲ ಮಿಕ್ಸ್ ಆಗಿ ರಿಯಾಕ್ಷನ್ ಆಗಿ ನಮ್ಮದು ಬೆಳೆ ಹಾನಿಯಾಗುತ್ತೆ. ನಾವು ಸಾಕಷ್ಟು ಬೇರೆ ಬೆಳೆಗಳಲ್ಲಿ ನಾವು ಪ್ರಯತ್ನ ಮಾಡಿ ಅದೇ ಕಳೆನಾಶಕವನ್ನು ಕಡಲೆಯಲ್ಲೂ ನಾವು ಪರೀಕ್ಷೆ ಮಾಡಿದ್ದೀವಿ, ಆದರೆ ಇದುವರೆಗೂ ಯಾವುದು ಸೋ ಒಳ್ಳೆ ರಿಸಲ್ಟ್ ಬಂದಿಲ್ಲ. ಅದಕ್ಕೋಸ್ಕರ ಪೋಸ್ಟ್ ಎಮರ್ಜೆನ್ಸ್ ಯಾವುದು ಇಲ್ಲ ಅಂದರೆ ಉದಯೋತ್ತರ 30-45 ದಿನ ಯಾವುದನ್ನು ಇದೆಯಾ, ಯಾವುದೂ ಇಲ್ಲ. ಸೊ ದಯವಿಟ್ಟು ಸಿಂಪರಣೆ ಮಾಡಬೇಡ್ರಿ, ಅದು ನಮ್ಮ ಕಡಲೆಗೆ ಹಾನಿಕಾರ. ಆಯಿತಾ? ಸೊ ನಿಮ್ಮ ಎಡೆ ಕುಂಟೆ ಅಂತೂ ಹೊಡೆದೇ ಹೊಡಿತೀರ, ಅದು ನಿಮಗೆ ಗೊತ್ತಿದೆ, ಅದನ್ನು ಮಾಡೋದು ಅವಶ್ಯಕವಾಗಿ. ಈಗ ನೆಕ್ಸ್ಟು ಜೋಳಕ್ಕೆ ಬಂತಂದರೆ ಹಿಂಗಾರು ಜೋಳ ಹಾಕ್ತೀವಲ್ಲ, ಹಿಂಗಾರು ಜೋಳದಲ್ಲಿ ಅಟ್ರಾಜಿನ್ ಅಂತ ಬರುತ್ತೆ. ಅಟ್ರಾಜಿನ್ನ ಸೊ 1 ಎಕರೆಗೆ 400 ಗ್ರಾಮ್ ನೀರಿನಲ್ಲಿ ಮಿಕ್ಸ್ ಮಾಡಿ ನಾವು ಸಿಂಪರಣೆ ಮಾಡಿದ್ರೆ ಸಾಕು. ಎಷ್ಟು ನೀರು ಉಪಯೋಗಿಸ್ಬೇಕಪ್ಪ ಅಂತಂದರೆ 1 ಎಕರೆಗೆ ನಾವು 300 ಲೀಟ್ರ್ ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಾವು ಸಿಂಪರಣೆ ಮಾಡಬೇಕು. ಸೊ ಅದು ಅಟ್ರಾಜಿನ್. ಈಗ ನಾವು ಇದಕ್ಕೆ ಪೋಸ್ಟ್ ಎಮರ್ಜೆನ್ಸ್ ಅಂದರೆ ಈಗ ಸೊ ನಾವು 20-25 ದಿನಕ್ಕೆ ಯಾವುದನ್ನು ಕಳೆನಾಶಕ ಇದೆ ಅಂದರೆ ಇದೆ, ಅದು 2,4-D 2,4-D ಅಂತಿದೆಯಲ್ಲ, ಪಕ್ಕದಲ್ಲಿ ಯಾವುದೇ ರೀತಿಯಾಗಿ ಹತ್ತಿ ಬೆಳೆ ಇರಬಾರ್ದು. 2,4-D ಸಿಂಪರಣೆ ಮಾಡಬೇಕಾದ್ರೆ ಪಕ್ಕದಲ್ಲಿ ಏನನ್ನ ಇದ್ದರೆ ಒಂದು ಸ್ವಲ್ಪ ಗಾಳಿಗೇನನ್ನ ಅದು ಹನಿಗಳು ತಾಕಿದ್ರೆ ಎಲ್ಲ ಹಾನಿಯಾಗುತ್ತೆ. ಸೊ ಅದಕ್ಕೋಸ್ಕರ ಹತ್ತಿ ಇದ್ದರೆ ನಾವು ಸಿಂಪರಣೆ ಮಾಡಬಾರ್ದು. ಸೊ ಇಲ್ಲ ಅಂತಂದರೆ ನಾವು 2,4-D ನಾವು ಸಿಂಪರಣೆ ಮಾಡ್ಬೋದು. 2,4-D ಸಿಂಪರಣೆ ಮಾಡಿದ ಅಗಲ ಎಲೆ ಕಸ ಇರ್ತಾವಲ್ಲ ಅವೆಲ್ಲ ಸಾಯುತ್ತೆ. ಅದನ್ನು ನಾವು 350 ಗ್ರಾಮು 1 ಎಕರೆಗೆ ಸಿಂಪರಣೆ ಮಾಡಬೇಕು. ಸೊ ನಾವು ಉದಯಪೂರ್ವ ಅಂದರೆ ಬಿತ್ತಿದ ದಿನ ಬಿತ್ತಿದ ಮರು ದಿನ 1 ಎಕರೆಗೆ 300 ಲೀಟ್ರ್ ಹೋಗಬೇಕು ನೀರು. ನಾವು ಅಷ್ಟು ಉಪಯೋಗಿಸೋದೇ ಇಲ್ಲ, ಮ್ಯಾಕ್ಸಿಮಮ್ 150 ಲೀಟ್ರು ಅಥವಾ 100 ಲೀಟ್ರೇ ಉಪಯೋಗಿಸ್ತಾರೆ. ಜಾಸ್ತಿ ಎಲ್ಲ ಭಾಗಕ್ಕೂ ನಾವು ಸಿಂಪರಣೆ ಮಾಡಿದಾಗ ನಮಗೆ ಅತಿ ಹೆಚ್ಚಾಗಿ ಏನಂದರೆ ಕಳೆ ನಿರ್ವಹಣೆ ಮಾಡುತ್ತೆ, ಆಮೇಲೆ ನಮಗೆ ಅದು ಎಫೆಕ್ಟ್ ಕಾಣುತ್ತೆ. ಸೊ ಇದು ಜೋಳದಲ್ಲಿ ಆಯಿತು. ಸೊ ಜೋಳದಲ್ಲಿ ನಿಮಗೆ ಗೊತ್ತಿದ್ದಂಗೆ ಎಡೆ ಕುಂಟೆನು ನಾವು ಏನನ್ನ ನಮಗೆ ಆಳು ಸಿಗುತ್ತೆ ನಮ್ಮಲ್ಲಿ ಏನನ್ನ ಎಲ್ಲ ಚೆನ್ನಾಗಿತ್ತು ಅಂತಂದರೆ ನಾವು ಎಡೆ ಕುಂಟೆನು ಹೊಡಿಬೋದು. ಸೊ ಇನ್ನು ಉಳಿಕೆದೇನಂದರೆ ಶೇಂಗಾ, ಹಿಂಗಾರಲ್ಲಿ ಏನಾದ್ರು ಶೇಂಗಾ ಈಗ ಸಮ್ಮರ್ ಏನನ್ನು ಹಾಕಿದ್ರೆ ಶೇಂಗಾದಲ್ಲೂ ಅದೇ ರೀತಿ ಪೆಂಡಿ ಮಿತಲಿನ್ ಅಂತ ಇದೆ. ಪೆಂಡಿ ಮಿತಲಿನ್ನು ಅದನ್ನು ಉದಯಪೂರ್ವ ಬಿತ್ತಿದ ದಿನ ಬಿತ್ತಿದ ಮರು ದಿನ ಅದನ್ನು ಅಷ್ಟೇ 700 ml 1 ಎಕರೆಗೆ ಸಿಂಪರಣೆ ಮಾಡಿ. ಪೋಸ್ಟ್ ಎಮರ್ಜೆನ್ಸಿ ಅಂದರೆ ಉದಯೋತ್ತರ ಇದೆ, ಉದಯೋತ್ತರ ಇಮೆಜತೆ ಪೇರ್ ಅಂತ ಇದೆ. ಸೊ ಅದು ಪರ್ಸೂಟ್ ಅಂತ ಬೇರೆ ಬೇರೆ ಕಂಪ್ನಿ ಸಿಗುತ್ತೆ. ಸೊ ಅದನ್ನು ನಾವು ಕಳೆಗಳ ಸಂಖ್ಯೆ 2-5 ಇದ್ದಾಗ ನಾವು ಸಿಂಪರಣೆ ಮಾಡಬೇಕು. ಕಳೆಗಳಲ್ಲಿ ಎಲೆಗಳ ಸಂಖ್ಯೆ 2-5 ಸಿಂಪರಣೆ ಮಾಡಿದಾಗ ಅದನ್ನು ಹತೋಟಿ ಮಾಡ್ಬೋದು ಯಾವನ್ನ ಕಳೆಗಳನ್ನ. ಸೊ ನೀವು ಬರೇ ಕಳೆನಾಶಕನೇ ಹೇಳ್ತಾ ಇದ್ದೀರಲ್ಲ ಸರ್, ಯಾಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಲೇಬರ್ ಅಭಾವ ಭಾಳ ಇರೋದ್ರಿಂದ ನಾವು ಕಳೆನಾಶಕಗಳನ್ನ ಉಪಯೋಗಿಸ್ಬೋದು. ಅದೇನನ್ನ ಹಾನಿಯಾಗುತ್ತೆ ಸರ್ ವಾತಾವರಣಕ್ಕೆ? ಸೊ ಖಂಡಿತ ಹಾನಿಯಾಗಲ್ಲ. ಯಾವಾಗ ಅಂದರೆ ನಾವು ಶಿಫಾರಸು ಮಾಡಿದ ಕಳೆನಾಶಕವನ್ನು ಶಿಫಾರಸು ಮಾಡಿದ ಸಮಯದಲ್ಲಿ, ಬಿತ್ತಿದ ದಿನ ಬಿತ್ತಿದ ಮರು ದಿನ ಅಂದರೆ ಆವಾಗಲೇ ಸಿಂಪರಣೆ ಮಾಡಬೇಕು. ಸೊ ಆಮೇಲೆ 20-25 ದಿನ ಅಥವಾ ಕಳೆಗಳಲ್ಲಿ ಎಲೆಗಳ ಸಂಖ್ಯೆ 2-5 ಇದ್ದಂಗೆ ಅವಾಗ ಸಿಂಪರಣೆ ಮಾಡಿದ್ರೆ ಮಾತ್ರ ನಮಗೆ ಹತೋಟಿ ಆಗುತ್ತೆ. ಸ್ವಲ್ಪ ಕಳೆ ಜಾಸ್ತಿ ಇದೆ, ಕಸ ಜಾಸ್ತಿ ಇದೆ, ನಾವು ಹೆಚ್ಚಿಗೆ ಹೊಡಿತೀವಿ ಅಂತಂದರೆ ದಯವಿಟ್ಟು ಮಾಡಬೇಡ್ರಿ. ನಿಮಗೆ ಮಾಹಿತಿ ಗೊತ್ತಿಲ್ಲ ಅಂದರೆ ಯಾವುದೇ ಕಳೆನಾಶಕವನ್ನು ಬಳಸೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಭಾಳ ದಿನ ನಮ್ಮ ಸಂಶೋಧನಾ ನಿರ್ದೇಶಕರ ಕಚೇರಿಗೆ ದಿನ ಲೆಟ್ರ್ ಬರ್ತಾ ಇದ್ದಾವೆ, ಜಂಟಿ ಕೃಷಿ ನಿರ್ದೇಶಕರಿಂದ ದಿನ ಬರ್ತಾ ಇದ್ದಾವೆ. ಏನಂದರೆ ಕಳೆನಾಶಕ ಯಾವುದೋ ಒಂದು ಎಲ್ಲ ಕಳೆ ಹೋಗೋದಕ್ಕೆ ಒಂದು ಕಳೆನಾಶಕ ಏನೋ ತಂದಿಟ್ಟಿರ್ತಾರೆ, ಅದನ್ನು ಸಿಂಪರಣೆ ಮಾಡ್ತಾರೆ, ಬೆಳೆ ಎಲ್ಲ ಹಾನಿ ಆಯ್ತು ಸರ್. ಅದಕ್ಕೆ ನಿಮಗೆ ಸರಿಯಾದ ಮಾಹಿತಿ ಇದ್ದರೆ ಮಾತ್ರ ಕಳೆನಾಶಕ ಸಿಂಪರಣೆ ಮಾಡಿರಿ, ಇಲ್ಲಾಂದರೆ ನಿಮ್ಮದೇನು ರೈತರ ಪದ್ಧತಿ ಇದೆಯಲ್ಲ, ಸೊ ಎಡೆ ಕುಂಟೆ ಹೊಡೆಯೋದು, ಸೊ ಅದೇ ಥರ ಮಾಡಿರಿ. ಸೊ ಆಮೇಲೆ ಈಗ ಇದನ್ನು ಅದು ಭತ್ತ ಏನನ್ನ ಬೆಳೆದ್ರೆ ಭತ್ತದಲ್ಲೂ ಸಮೇತ ಸೊ ಬಿತ್ತಿದ ದಿನ ನಾವು ಪೆಂಡಿ ಮಿತಲಿನ್ ಅಂತ ಬ್ಯೂಟೋಕ್ಲೋರ್ ಅಂತ ಸಿಗುತ್ತೆ. ಸೊ ಆಮೇಲೆ ಏನಂತಂದರೆ ಈಗ ಭಾಳ ಥರ ಬಂದಿದೆ ಪೋಸ್ಟ್ ಎಮರ್ಜೆನ್ಸ್ ಆಲ್ ಮಿಕ್ಸ್ ಅಂತ ಸಿಗುತ್ತೆ, ಬರೀ 8 ಗ್ರಾಮ್ ಅಷ್ಟೇ 1 ಎಕರೆ. ಸೊ ಆ ಥರ ಸಿಂಪರಣೆ ಮಾಡಬೇಕು. ಈ ಥರ ಭಾಳ ಕಳೆನಾಶಕ ಇದ್ದಾವೆ. ಸೊ ಬಟ್ ನಿಮಗೆ ಕಳೆನಾಶಕದ ಮಾಹಿತಿ ನಿಮಗೆ ಗೊತ್ತಿದ್ದರೆ ಅದು ಯಾವಾಗ ಸಿಂಪರಣೆ ಮಾಡಬೇಕು, ಅದರ ಪ್ರಮಾಣ ಎಷ್ಟು, ಅದು ಗೊತ್ತಿದ್ರೆ ಮಾತ್ರ ಸಿಂಪರಣೆ ಮಾಡ್ರಿ, ದಯವಿಟ್ಟು ಇಲ್ಲ ಅಂತಂದ್ರೆ ತಜ್ಞರ ಮಾಹಿತಿಯೊಂದಿಗೆ ಮಾತ್ರ ಅದನ್ನ ಉಪಯೋಗಿಸ್ರಿ. ಕಳೆನಾಶಕದಲ್ಲಿ ಎಷ್ಟು ಅವಶ್ಯಕತೆ ಇದೆ, ಎಷ್ಟು ಬೆನಿಫಿಟ್ ಇದೆ, ಅದ್ರದ ಹಾನಿಕಾರಕನೂ ಅಷ್ಟೇ ಇದೆ. ನಮ್ಮ ರೈತರಿಗೆ ಮನದಟ್ಟು ಮಾಡಿ ಈಗ ಒಂದು ವರ್ಷ ನಿಮಗೆ ಮಾಡಿಬಿಟ್ರೆ ಅವಾಗ ಕಂಟಿನ್ಯೂಸ್ ಆಗಿ ಅವಾಗ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ. ದಯವಿಟ್ಟು ಪ್ರಮಾಣಕ್ಕಿಂತ ಹೆಚ್ಚಿಗೆ ಜಾಸ್ತಿ ನೀವು ಉಪಯೋಗಿಸ್ಬಾರ್ದು. ಯಾವುದನ್ನ ಕಳೆನಾಶಕದ ಬಗ್ಗೆ ಈಗ ಹೇಳಿದ್ವಲ್ಲ, ಹಿಂಗಾರು ಬೆಳೆಗಳಲ್ಲಿ ಸಾಧ್ಯ. ಆಮೇಲೆ ಕುಸುಬೆಯಲ್ಲಿ ಯಾವುದೇ ಕಳೆನಾಶಕ ಇನ್ನು ನಾವು ಬಿಟ್ಟು ಬಿಡುಗಡೆ ಮಾಡಿಲ್ಲ. ಆಮೇಲೆ ಹಿಂಗಾರಲ್ಲಿ ಆದಷ್ಟು ಕಸ ಬರೋದಿಲ್ಲ, ಯಾಕಂದರೆ ಮಳೆ ಕಡಿಮೆ ಇರುತ್ತೆ, ಏನು ತೇವಾಂಶ ಹಿಡಿದಿಟ್ಟಿರುತ್ತಲ್ಲ ಕಪ್ಪು ಭೂಮಿಯಲ್ಲಿ, ಅದರಿಂದನೇ ಬೆಳೆ ಬೆಳೆಯುತ್ತಲ್ಲ. ಆದಷ್ಟು ಕಡಿಮೆ ನಾವು ಒಂದೆರಡು ಸರಿ ಎಡೆ ಕುಂಟೆ ಹೊಡೆದ್ಬಿಟ್ರೆ ನಮಗೆ ಬೆಳೆ ಬರುತ್ತೆ. ಮುಂಗಾರಲ್ಲಾದರೆ ಮಳೆ ಬರ್ತಾ ಇರುತ್ತಲ್ಲ, ಕಸ ಜಾಸ್ತಿ ಇರುತ್ತೆ. ಮುಂಗಾರಿಗಿಂತ ಹಿಂಗಾರಲ್ಲಿ ಕಳೆ ಕಡಿಮೆ ಇರುತ್ತೆ ಪ್ರಮಾಣ. ಇದುವರೆಗೆ ಹಿಂಗಾರು ಹಂಗಾಮಿನ ಬೆಳೆಗಳಲ್ಲಿ ಕಳೆಗಳ ನಿರ್ವಹಣೆ ಕುರಿತು ಮಾಹಿತಿ ನೀಡಿದರು ಡಾಕ್ಟರ್ ಎಸ್ ಆನಂದ್ ಅರವಿಂದ್. ಈಗ ಕೇಳಿ ಕಡಲೆ ಬೇಸಾಯದ ಕುರಿತು ಮಾಹಿತಿ ನೀಡಿದರೆ ಡಾಕ್ಟರ್ ವಿ ಜಿ ಬೌಲತಿ. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಗುಡಿಯಾಳ ಗ್ರಾಮದ ಈರಣ್ಣ ಅವರು. ಕಡಲೆ ಬೆಳೆಯನ್ನು ಬೆಳೆಯುವಂಥ ರೈತ ಬಾಂಧವರು ಗಮನಿಸಬೇಕು, ಕಡಲೆ ಬೆಳೆ ಉತ್ತರ ಕರ್ನಾಟಕದ ಒಂದು ಮುಖ್ಯವಾದಂಥ ಹಿಂಗಾರು ಹಂಗಾಮಿನಲ್ಲಿ ಬೆಳೀತಕ್ಕಂಥ ದ್ವಿದಳ ಧಾನ್ಯದ ಬೆಳೆ ಅಂತ ಹೇಳ್ಬೋದು. ಇದನ್ನು ಹೆಚ್ಚಾಗಿ ಆಳವಾದಂಥ ಕಪ್ಪು ಮಣ್ಣಿನಲ್ಲಿ ಬೆಳೆಯಲಾಗ್ತಾ ಇದೆ. ರಾಜ್ಯದಲ್ಲಿ ಈ ಬೆಳೆಯನ್ನು ಸುಮಾರು 14 ಲಕ್ಷ ಹೆಕ್ಟರ್ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಬೆಳೀತಾ ಇದ್ದಾರೆ. ಅಂದಾಜು 8.25 ಲಕ್ಷ ಟನ್ ಉತ್ಪಾದನೆ ಆಗ್ತಾ ಇದೆ. ಸರಾಸರಿ ಉತ್ಪಾದನೆ ಪ್ರತಿ ಎಕರೆಗೆ 2.4 ಕ್ವಿಂಟಲ್, ಅಂದರೆ 2.5 ಕ್ವಿಂಟಲ್ಗಿಂತಲೂ ಪ್ರತಿ ಎಕರೆಗೆ ಇಳುವರಿ ಕಡಿಮೆ ಇರೋದು ಕಂಡುಬರ್ತಾ ಇದೆ. ಈ ಒಂದು ಭಾಗಕ್ಕೆ ಮುಖ್ಯವಾದಂಥ ತಳಿಗಳ ಬಗ್ಗೆ ಹೇಳೋದಾದರೆ ಅಣ್ಣಿಗೇರಿ 1, ಈ ಒಂದು ತಳಿಯನ್ನು ವಲಯ 1, 2 ಮತ್ತು 3 ಹಾಗೂ 8ನೇ ವಲಯದಲ್ಲಿ ಬೆಳೆಯಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಅಕ್ಟೋಬರ್ ನವೆಂಬರ್ ತಿಂಗಳಿನಲ್ಲಿ ಬಿತ್ತನೆಯನ್ನು ಮಾಡಬಹುದು. ಅಣ್ಣಿಗೇರಿ 1 ತಳಿ ಸುಮಾರು 90-95 ದಿನಗಳ ಅವಧಿಯಲ್ಲಿ ಕಟಾವಿ ಬರ್ತದೆ ಮತ್ತು ಅಧಿಕ ಇಳುವರಿಯನ್ನು ಕೊಡ್ತಕ್ಕಂಥ ಒಂದು ತಳಿ. ಬರ ನಿರೋಧಕ ಶಕ್ತಿಯನ್ನು ಈ ತಳಿ ಹೊಂದಿದೆ. ಮತ್ತೊಂದು ತಳಿ GBS 964, ಈ ಒಂದು ತಳಿಯನ್ನು ವಲಯ 1, 2 ಮತ್ತು 3 ವಲಯದಲ್ಲಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಬಹುದು. ಇದು ಸಹ 90-95 ದಿವಸ ಅವಧಿಯಲ್ಲಿ ಕಟಾವಿ ಬರ್ತದೆ. ಅಧಿಕ ಇಳುವರಿ ಮತ್ತು ಬೀಜಗಳು ನೋಡಲಿಕ್ಕೆ ಭಾಳಷ್ಟು ಆಕರ್ಷಕವಾಗಿರ್ತವೆ. JG 11 ಅಂತೇಳಿ ಮತ್ತೊಂದು ತಳಿ, ಕಡಲೆ ಬೆಳೀತಕ್ಕಂಥ ಎಲ್ಲ ಪ್ರದೇಶದಲ್ಲಿ ಈ ಒಂದು ತಳಿಯನ್ನು ಬೆಳೀಬಹುದು. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಬಹುದು. ಸುಮಾರು 90-100 ದಿನಗಳ ಅವಧಿಯಲ್ಲಿ ಕಟಾವಿಗೆ ಬರ್ತದೆ. ದಪ್ಪ ಕಾಳಾಗಿರ್ತದೆ ಮತ್ತು ಶಿಡಿ ರೋಗಕ್ಕೆ ನಿರೋಧಕ ಒಂದು ಶಕ್ತಿಯನ್ನು ಈ ತಳಿ ಹೊಂದಿದೆ. ಎಲ್ಲೆಲ್ಲಿ ಶಿಡಿ ರೋಗ ಬರ್ತಾ ಇರುತ್ತೆ ಆ ಭೂಮಿಯಲ್ಲಿ, ಅಂಥ ಭೂಮಿಯಲ್ಲಿ ಈ ಒಂದು JG 11 ಒಂದು ಕಡಲೆ ತಳಿಯನ್ನು ಬಿತ್ತನೆ ಮಾಡ್ಕೋಬಹುದು. ಮತ್ತೊಂದು ತಳಿ BGD 103 ಅಂತೇಳಿ, ವಲಯ 8ಕ್ಕೆ ಈ ಒಂದು ತಳಿಯನ್ನು ಶಿಫಾರಸು ಮಾಡಲಾಗಿದೆ. ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಬಹುದು. ಸುಮಾರು 90-95 ದಿವಸಗಳಲ್ಲಿ ಕಟಾವಿ ಬರ್ತದೆ. ದಪ್ಪ ಕಾಳಿನ ಮತ್ತು ದೇಶಿ ತಳಿ ಅಂತ ಹೇಳ್ಬೋದು. BJ 1105 ತಳಿಯನ್ನು ವಲಯ 1, 2 ಮತ್ತು 8 ವಲಯದಲ್ಲಿ ಶಿಫಾರಸು ಮಾಡಲಾಗಿದೆ. ಅಕ್ಟೋಬರ್ನಿಂದ ನವೆಂಬರ್ ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಬಹುದು. ಈ ತಳಿ ಸುಮಾರು 100-105 ದಿನಗಳಲ್ಲಿ ಕಟಾವಿ ಬಂದರೆ ದಪ್ಪ ಕಾಳಿನ ಒಂದು ಕಾಬೂಲಿ ತಳಿ ಒಂದು ಕಾಳುಗಳನ್ನು ಇದು ಹೊಂದಿರ್ತದೆ. ಇನ್ನು JK 9218 ಅಂತೇಳಿ, ಈ ಒಂದು ತಳಿಯನ್ನು ವಲಯ 3 ಮತ್ತು 8 ಶಿಫಾರಸು ಮಾಡಲಾಗಿದೆ. ಸೆಪ್ಟೆಂಬರ್ದಿಂದ ಅಕ್ಟೋಬರ್ ತಿಂಗಳವರೆಗೆ ಈ ತಳಿಯನ್ನು ಬಿತ್ತನೆಯನ್ನು ಮಾಡ್ಕೋಬಹುದು. ಸುಮಾರು 100 ದಿವಸ ಅವಧಿಯಲ್ಲಿ ಕಟಾವಿಗೆ ಬರ್ತದೆ. ಜೊತೆಗೆ ಇದು ದೇಶಿ ತಳಿ ಒಂದು ಆಗಿರೋದ್ರಿಂದ ಈ ತಳಿಯನ್ನು ಸಹ ರೈತ ಬಾಂಧವರು ವಲಯ 3 ಮತ್ತು 8 ಬೆಳಿಬಹುದು. ಬಿತ್ತನೆಯನ್ನು ಮಾಡೋದಾದರೆ ರೈತ ಬಾಂಧವರು ಪ್ರತಿ ಎಕರೆಗೆ 25 ಕಿಲೋಗ್ರಾಂ ಕಡಲೆ ಬೀಜವನ್ನು ಬಳಸಬೇಕಾಗತ್ತೆ. ಈ ಒಂದು ಬೀಜಗಳಿಗೆ ಜೈವಿಕ ಗೊಬ್ಬರವಾದಂಥ 500 ಗ್ರಾಂ ರೈಜೋಬಿಯಮ್ ಅನ್ನು ಅಥವಾ 500 ಗ್ರಾಂ ರಂಜಕ ಕರೆಸ್ತಕ್ಕಂಥ ಅಣುಜೀವಿ ಗೊಬ್ಬರವನ್ನು ಬೀಜೋಪಚಾರವನ್ನು ಮಾಡಿ ಬಿತ್ತನೆಯನ್ನು ಮಾಡಬೇಕಾಗತ್ತೆ. 10 ಕಿಲೋಗ್ರಾಂ ಸಾರಜನಕ, 20 ಕಿಲೋಗ್ರಾಂ ರಂಜಕ ಈ ಒಂದು ಬೆಳೆಗೆ ಶಿಫಾರಸು ಮಾಡಲಾಗಿದೆ. ಬಿತ್ತನೆಗೆ ಮೊದಲು ಬರ ನಿರೋಧಕತೆಯನ್ನು ಹೆಚ್ಚಿಸಲಿಕ್ಕೆ ಕಡಲೆ ಬೀಜವನ್ನು 2ರ ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25ರ ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಕಡಲೆ ಬೀಜಗಳನ್ನು ಒಣಗಿಸಿ ಈ ಒಂದು ಬೀಜವನ್ನು ಹದಗೊಳಿಸಿ ಕಠಿಣಗೊಳಿಸಿದ ಬೀಜವನ್ನು ಪಾಲಿಮರ್ ಮೂಲಕ ಲಘು ಪೋಷಕಾಂಶಗಳಾದಂಥ ಸತುವಿನ ಸಲ್ಫೇಟ್, ಕಬ್ಬಿಣದ ಸಲ್ಫೇಟ್, ಬೋರಾಕ್ಸ್ ಮತ್ತು ಅಮೋನಿಯಂ ಮಾಲಿಬ್ಡೇಟ್ಗಳನ್ನು ಪ್ರತಿಯೊಂದು ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಅಂತ ಲೇಪನ ಮಾಡಿದ ನಂತರ ರಜೋಬೇಮ್ ಹಾಗೂ ರಂಜಕ ಕರಗಿಸ್ತಕ್ಕಂಥ ಅಣುಜೀವಿಯಿಂದ ಉಪಚರಿಸಬೇಕು. ಭೂಮಿಯನ್ನು 2-3 ಸಲ ಚೆನ್ನಾಗಿ ಉಳುಮೆಯನ್ನು ಮಾಡಿ 30 ಸೆಂಟಿಮೀಟರ್ ಅಂತರದ ಸಾಲಗಳಲ್ಲಿ ಕಡಲೆಯನ್ನು ಬಿತ್ತನೆ ಮಾಡಬೇಕು ಅಥವಾ 45 ಸೆಂಟಿಮೀಟರ್ ಅಂತರದ ಒಂದು ಬೋದಗಳಲ್ಲಿ ಬೀಜದಿಂದ ಬೀಜಕ್ಕೆ 10 ಸೆಂಟಿಮೀಟರ್ ಅಂತರದಲ್ಲಿ ಬೀಜಗಳನ್ನು ಕೈಯಿಂದ ಸಹ ನಾವು ಊರಿಸಬಹುದು. ಬಿತ್ತನೆಯನ್ನು ಮಾಡೋದ್ರಿಂದ ಅಧಿಕ ಬೀಜದ ಇಳುವರಿಯನ್ನು ಪಡಿಬೋದು. ಕಡಲೆ ಬೆಳೆಯನ್ನು ಏರುಮಡಿ ಮತ್ತು ಹರಿ ನಿರ್ಮಿಸತಕ್ಕಂಥ ಸಂಯುಕ್ತ ಕೂರಿಗೆಯ ಸಹಾಯದಿಂದ ಏರುಮಡಿಯಲ್ಲಿ 3 ಸಾಲು ಕಡಲೆ ಹಾಗೂ ಹರಿವಿನಲ್ಲಿ 1 ಸಾಲು ಕುಸುಬೆಯನ್ನು ಬಿತ್ತನೆ ಮಾಡಬೇಕು. ಬಿತ್ತಿದ 45-75 ದಿವಸಗಳ ನಂತರ ಹರಿವಿನಲ್ಲಿ ನೀರನ್ನು ಹಾಯಿಸುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬೋದು. ಬಿತ್ತುವಾಗ ಶಿಫಾರಸು ಮಾಡಿದ ಎಲ್ಲ ಒಂದು ರಸಗೊಬ್ಬರಗಳನ್ನು ಅಂದರೆ 10 ಕಿಲೋಗ್ರಾಂ ಸಾರಜನಕ ಮತ್ತು 20 ಕಿಲೋಗ್ರಾಂ ರಂಜಕವನ್ನು ಬಿತ್ತುವಾಗಲೇ ಈ ಒಂದು ಎಲ್ಲ ರಸಗೊಬ್ಬರ ಕೊಡಬೇಕಾಗತ್ತೆ. ಬೀಜದಿಂದ ಬೀಜಕ್ಕೆ 8-10 ಸೆಂಟಿಮೀಟರ್ ಅಂತರ ಇರುವಂತೆ ಬಿತ್ತನೆಯನ್ನು ಮಾಡಬೇಕು. ಬೀಜದ ಸಾಲು ರಾಸಾಯನಿಕ ಗೊಬ್ಬರದಿಂದ 7.5 ಸೆಂಟಿಮೀಟರ್ ಅಂತರದಲ್ಲಿರಬೇಕು. ರೈಜೋಬೇಮ್ ಹಾಗೂ ರಂಜಕ ಕರಗಿಸ್ತಕ್ಕಂಥ ಜೈವಿಕ ಗೊಬ್ಬರದಿಂದ ಬೀಜೋಪಚಾರವನ್ನು ಉಪಚರಿಸಿ ಬಿತ್ತನೆಯನ್ನು ಮಾಡಬೇಕು. ರಂಜಕವನ್ನು ಶಿಲಾರಂಜಕ ಅಥವಾ ಸೂಪರ್ ಫಾಸ್ಫೇಟ್ ರೂಪದಲ್ಲಿ ಭೂಮಿಗೆ ಹಾಕುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು. ಕಡಲೆಯನ್ನು ಬಿತ್ತನೆ ಮಾಡಿದ ನಂತರ ಸುಮಾರು 1 ತಿಂಗಳ ಒಂದು ಅವಧಿಯಲ್ಲಿ 2 ಸಾರಿ ಎಡೆಕುಂಟೆಯನ್ನು ಹೊಡೆದು ಕಳೆಯನ್ನು ತೆಗೆಯಬೇಕಾಗತ್ತೆ. ಇನ್ನು ಕಳೆಗಳ ಸಮಸ್ಯೆ ಭಾಳಷ್ಟು ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಬಿತ್ತಿದ ದಿನ ಅಥವಾ ಮರುದಿನ ಕಡಲೆ ಒಂದು ಹೊಲಕ್ಕೆ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿಥಲಿನ್ 30 EC ಅಥವಾ 0.8 ಲೀಟರ್ ಪೆಂಡಿಮಿಥಲಿನ್ 38.7 CS ಒಂದು ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಕಳೆಗಳನ್ನು ನಿಯಂತ್ರಣವನ್ನು ಮಾಡಬಹುದು. ಆದಷ್ಟು ರೈತರು ಕಡಲೆಯನ್ನು ಬೆಳೆಯುವಂಥವರು ಈ ಭಾಗಕ್ಕೆ ಶಿಫಾರಸು ಮಾಡಿದ ತಳಿಗಳನ್ನು ಆಯ್ಕೆ ಮಾಡಿ ಬಿತ್ತನೆಯನ್ನು ಮಾಡೋದು ಒಳ್ಳೆಯದು. ಕೃಷಿ ಇಲಾಖೆ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕಗಳಲ್ಲಿ ವಿಶೇಷವಾದಂಥ ಈ ಭಾಗಕ್ಕೆ ಶಿಫಾರಸು ಮಾಡಿದಂಥ ತಳಿಗಳು ಸಿಗ್ತವೆ. ರೈತರು ಹೆಚ್ಚಿನ ಮಾಹಿತಿಯನ್ನು ಪಡೆದು ಕಡಲೆ ಬೇಸಾಯವನ್ನು ಮಾಡಬಹುದು. ಕೆಲವೊಂದು ಮುಖ್ಯವಾದಂಥ ಸೂಚನೆಗಳನ್ನು ರೈತರಿಗೆ, ಕಾಬೂಲಿ ಕಡಲೆ ಬೀಜವನ್ನು ಮೊಳಕೆ ಪರೀಕ್ಷಿಸುವಾಗ ಕನಿಷ್ಠ 400 ಬೀಜಗಳನ್ನು ಸೂಕ್ತ ಅಂತರದಲ್ಲಿ ಜೋಡಿಸಿ ಬೀಜ ಮೊಳಕೆ ಪೇಪರ್ ವಿಧಾನದಲ್ಲಿ ಕೆಳಗಿನ ಭಾಗದಲ್ಲಿ 2 ಮತ್ತು ಮೇಲ್ಭಾಗದಲ್ಲಿ ಮತ್ತೊಂದು ಪೇಪರು ಮಧ್ಯದಲ್ಲಿ ಪರೀಕ್ಷೆ ಮಾಡೋದು ಉತ್ತಮ. ಕಡಲೆ ಹೂವಾಡುವ ಪ್ರಾರಂಭಿಕ ಹಂತದಲ್ಲಿ 2% ಯೂರಿಯಾ ಅಂದರೆ 20 ಗ್ರಾಂ ಯೂರಿಯಾವನ್ನು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಈ ಸಿಂಪರಣೆಯನ್ನು ಸಸ್ಯ ಸಂರಕ್ಷಣಾ ಕ್ರಮಗಳ ಜೊತೆಗೆ ಸಹ ನಾವು ಕೈಗೊಳ್ಳಬಹುದು. EDTA ರೂಪದ 0.5% ಸತುವಿನ ಸಲ್ಫೇಟ್ ಮತ್ತು 0.5% ಕಬ್ಬಿಣದ ಸಲ್ಫೇಟ್, 0.2% ಬೋರಾಕ್ಸ್ ಮತ್ತು 0.1% ಅಮೋನಿಯಂ ಮಾಲಿಬ್ಡೇಟ್ ಅನ್ನು ಮಿಶ್ರಣವನ್ನು ಮಾಡಿ ಹೂವಾಡುವ ಹಂತದಲ್ಲಿ 10 ದಿನಗಳ ಅಂತರದಲ್ಲಿ 2 ಬಾರಿ ಕಡಲೆ ಬೆಳೆಗೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತನೆ ಮಾಡಿದ 35-40 ದಿನಗಳಲ್ಲಿ ಕುಡಿಯನ್ನು ಚೂಟಬೇಕಾಗತ್ತೆ. ಕಡಲೆ ಬೆಳೆಯಲ್ಲಿ ಬಿತ್ತಿದ 35 ದಿನಗಳ ನಂತರ 20 PPM ಅಂದರೆ 100 ಲೀಟರ್ ನೀರಿನಲ್ಲಿ 2 ಮಿಲಿಲೀಟರ್ NA ಬೆರೆಸಿ ನ್ಯಾಫ್ಥಲಿಕ್ ಆಸಿಟಿಕ್ ಆ್ಯಸಿಡನ್ನು ಸಿಂಪರಣೆಯನ್ನು ಮಾಡೋದ್ರಿಂದ ಹೂವನ್ನು ಜಾಸ್ತಿ ಮಾಡಬಹುದು ಮತ್ತು ಹೂ ಉದುರೋದನ್ನು ಕಡಿಮೆ ಮಾಡುವುದರಿ. ಇದರಿಂದ ಬೆಳೆ ಸದೃಢವಾಗಿ ಆರೋಗ್ಯವಾಗಿ ಹೆಚ್ಚಿನ ಒಂದು ಇಳುವರಿಯನ್ನು ಪಡಲಿಕ್ಕೆ ಅನುಕೂಲವಾಗತ್ತೆ. ಕಡಲೆಯನ್ನು ಬಿತ್ತಿದ 35 ದಿನಗಳ ನಂತರ ಪ್ರತಿ ಲೀಟರ್ ನೀರಿನಲ್ಲಿ 1 ಮಿಲಿಲೀಟರ್ ಟ್ರೈಕಂಟೆನಾಲ್ ಅಥವಾ 1 ಮಿಲಿಲೀಟರ್ ನೈಟ್ರೋಬೆಂಜಿನ್ ಸಸ್ಯವರ್ಧಕವನ್ನು ಸಿಂಪರಣೆ ಮಾಡೋದ್ರಿಂದ ಹೂವು ಮತ್ತು ಕಾಯಿಗಳ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಬಹುದು. ರೋಗ ಮತ್ತು ಕೀಟಗಳ ಲಕ್ಷಣ ಕಂಡು ಬಂದಾಗ ಮಾತ್ರ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತಗೋಬೇಕು. ಪ್ರತಿ ವರ್ಷವೂ ತಪ್ಪದೇ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಬಾಧೆ ತಡಲಿಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳೋದು ಒಳ್ಳೆಯದು. ಕಡಲೆಯನ್ನು ಬೆಳೆಯುವಂಥ ರೈತರಿಗೆ ಖರ್ಚು ಇಲ್ಲದ ಕೆಲವೊಂದು ಬೇಸಾಯ ಕ್ರಮಗಳ ಬಗ್ಗೆ ಹೇಳುವುದಾದರೆ, ಶಿಫಾರಸು ಮಾಡಿದ ತಳಿಗಳನ್ನು ಈ ಭಾಗಕ್ಕೆ ಬಳಸಬೇಕು. ಬಿತ್ತನೆಯನ್ನು 1 ಅಕ್ಟೋಬರ್ ಮಧ್ಯಭಾಗದೊಳಗಾಗಿ ಮುಗಿಸೋದು ಭಾಳ ಒಳ್ಳೆಯದು. ಇದುವರೆಗೆ ಡಾಕ್ಟರ್ ವಿಜಿ ಬಾವಲತಿಯವರಿಂದ ಕಡಲೆ ಬೇಸಾಯ ಕುರಿತು ಮಾಹಿತಿ ಕೇಳಿದಿರಿ. ಈಗ ಕೇಳಿ ಲಿಂಗಸೂರು ತಾಲೂಕಿನ ಗುಡಿಹಾಳ್ ಗ್ರಾಮದ ರೈತರಾದ ಈರಣ್ಣ ಅವರ ಪಪಾಯ ಮತ್ತು ದಾಳಿಂಬೆ ಕೃಷಿ ಅನುಭವಗಳು. ಇವತ್ತಿನ ನಮ್ಮ ಕಿಸಾನ್ ವಾಣಿ ರೈತರು ಗುಡಿಹಾಳ ಗ್ರಾಮದ ಈರಣ್ಣ ಅವರು. ಇವರು ಪಪಾಯ ಮತ್ತು ದಾಳಿಂಬೆ ಅಂತರ ಬೆಳೆಯನ್ನು ಹೊಸದಾಗಿ ಮಾಡ್ತಾ ಇದ್ದಾರೆ, ಜೊತೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ಯಾವ ರೀತಿ ನಡೆದಿದೆ, ಹಾಗೆಯೇ ಇವರ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಂತ. ಈರಣ್ಣವರೇ, ತಾವು ಎಲ್ಲಿವರೆಗೆ ಶಾಲೆ ಹೋದಿರಿ? SLC ಬಿಟ್ಟು ಬೆಂಗಳೂರಿಗೆ ಹೋಗಿದ್ದೀರಿ. ಬೆಂಗಳೂರು ಅಲ್ಲಿ ಒಂದಿಷ್ಟು ಫ್ಲಕ್ಸ್ ಬ್ಯಾನರ್ ಪ್ರಿಂಟಿಂಗ್ ಇದೆ, ಅನುಭವ ತಗೊಂಡ್ವಿ. ಲಿಂಗಸೂರಲ್ಲಿ ಬ್ಯಾನರ್ ಪ್ರಿಂಟಿಂಗ್ ಹಾಕಿದ್ವಿ, ಈಗಲೂ ನಡೀತಾ ಇದೆ, ನಡೀತಾ ಇದೆ ರನ್ನಿಂಗಲ್ಲಿ. ಮತ್ತು ಅದರ ಅನುಭವ ಪ್ರಕಾರ ನನಗೆ ಹೊಲದ ಮೇಲೆ ಭಾಳ ಆಸಕ್ತಿ ಇತ್ತು. ಹೊಲ ಅಂದರೆ ನನಗೆ ಪ್ರಂಚಪ್ರಾಣ. ಹೌದು, ನಾನು ಈಗ ಅಲ್ಲಿ ಕೋಟಿ ದುಡಿದ್ರೆ ಇದರಷ್ಟು ನಮ್ಮದಿ ತೃಪ್ತಿ ಬರಲ್ಲ ಇದಕ್ಕೆ, ಇದರಷ್ಟು ಪ್ರೀತಿ ಇಲ್ಲಿ ಲಾಸ್ ಆದರೂ ಪ್ರೀತಿ ಬರುತ್ತೆ, ಬಟ್ ಅಲ್ಲಿ ಲಾಸ್ ಆದರೆ ಟೆನ್ಷನ್ ಆಗುತ್ತೆ. ಇಲ್ಲಿ ಹೊಲ ಅಂದರೆ ನಂಗೆ ಅಷ್ಟು ಗೊತ್ತು, ಅದ್ರ ಮೇಲೆ ಮೊದಲದ್ದೇ ಇತ್ತು. ಆದಮೇಲೆ ಇದರಲ್ಲಿ ನಾವು ಎರಡು ಹತ್ರ ಓಡಾಡ್ತಾ ಇದ್ದೀವಿ. ಆಮೇಲೆ ನಮ್ಮ ಒಣ ಬೇಸಾಯ ಇದಕ್ಕೆ ಯಾವ ಥರ ಕಷ್ಟಪಟ್ಟಿವಿ ಅಂದರೆ, ಬೋರ್ ಹಾಕಿ ನೈಟೆಲ್ಲ ಕಷ್ಟಪಟ್ಟಿದ್ದೀವಿ. ನಾವು ಅಪ್ಪರಿಗೆ ಹೇಳ್ತಿದ್ದಿಲ್ಲ, ಇವ್ರು ನಮ್ಮ ಅಣ್ಣ ತಮ್ಮರಿಗೆ ಹೇಳ್ತಿದ್ದಿಲ್ಲ, ಬೋರ್ ಹಾಕಿಸಿ ಇದಕ್ಕೆ ಏನಾರು ಒಂದು ಮಾಡ್ಬೇಕು ಅನ್ನೋದೊಂದು ಆಸೆ. ನೈಟೆಲ್ಲ ಸುಮ್ಮನೆ ಹಾಕಿ ಹೋಗ್ಬಿಡೋದು, ಎಲ್ಲ ಒಣ ಬೇಸಾಯ, ಬೋರೇ ನೀರೇ ಬೀಳ್ತಿದ್ದಿಲ್ಲ. ಆ ಥರ ಕಷ್ಟಪಟ್ಟು ಅಲ್ಲಿರ್ತ ಬೆನಿಫಿಟ್ ತಗೊಂಡು ಹೊಲಕ್ಕೆ ಹಾಕಿದ್ವಿ, ಎಲ್ಲ ಮಾಡಿದ್ವಿ. ಈಗ ಹಿರಣ್ಣವರೇ, ತಾವು ಎಸ್ ಎಸ್ ಎಲ್ ಸಿವರೆಗೆ ಶಾಲೆಯನ್ನು ಕಲಿತು ಬೆಂಗಳೂರಿಗೆ ಹೋಗ್ಬಿಟ್ರಿ, ಯಾಕೆ ಬೆಂಗಳೂರಿಗೆ ಹೋಗ್ಬೇಕಂತೇಳಿ ತಿಳುವಾಗ ಬಂದು ನಿಮಗೆ? ನಮಗೊಂದು ಮ್ಯಾಥ್ಸ್ ಓದೋದಕ್ಕೆ ಹೋಗ್ಬೇಕು ಇಲ್ಲೇ ಸ್ವಲ್ಪ ಬೇಜಾರು ಅನ್ನಿಸ್ತಿ. ಹಿಂಗಾಗಿ ಆ ಕಂಪ್ನಿಯಲ್ಲಿ ಓದಿ, ಅಲ್ಲಿರ್ತಕ್ಕಂಥ ಮಾಲಕರು ಕೂಡ ಒಂದು ನಿಯತ್ತಿಂದ ಕೆಲಸ ಮಾಡಿದ್ವಿ. ಅವರು ಒಂದು ನಾವು ಎಸ್ ಎಲ್ ಸಿ ಓದಿದ್ರು ಒಂದು ಸ್ಟೇಜಿನ ಎಲ್ಲಿಟ್ರು, ಇನ್ನೇನೆಲ್ಲ ಇದನ್ನೇ ಮೇಂಟೈನ್ ಮಾಡು, ಒಟ್ಟು ಏನು ಮಾಡೋಕ್ಕೆ ಹೋಗೋಣ. ಆ ನಿಯತ್ತಿಗೆ ಅವರೊಂದು ಅನುಭವ ಕೊಟ್ಟರೆ, ಅಲ್ಲಿದ ಮಾರ್ಕೆಟ್ ಯಾವ ಥರ ಮಾಡಬೇಕು, ಅಲ್ಲಿ ಲಕ್ಷ ಖರ್ಚು ಮಾಡಿದ್ರಲ್ಲ ನಮ್ಮ 5,000 ಖರ್ಚು ಮಾಡಿದರೆ ಸರಿ ಹೋಗುತ್ತಲ್ಲ ಅಂತ ಪ್ಲಾನ್ನಾಗ ಒಂದು 5 ವರ್ಷ ದುಡಿದು ಫ್ಯಾಮಿಲಿ ಆದಮೇಲೆ ಅವ್ರ ಥರನೇ ಒಂದು ಬ್ಯಾನರ್ ಪ್ರಿಂಟಿಂಗ್ ಲಿಂಕ್ಸ್. ಹೇಗೆ ನಿಮ್ಮದು ಬ್ಯಾನರ್ ಪ್ರಿಂಟಿಂಗು ಒಳ್ಳೆ ರೀತಿಯಿಂದ ನಡೆದದ ಈಗ? ಹಾಂ, ಚೆನ್ನಾಗಿ ನಡೆದಿದ್ರೆ, ಇನ್ನೂ ಚೆನ್ನಾಗಿರ್ತಿದ್ರೆ. ನಮಗೆ ಒಬ್ಬನಾಗಿಬಿಟ್ಟೆ ನಾನು, ಇನ್ನೊಬ್ಬರಿಗೆ ಮತ್ತೆ ಇನ್ನೊಬ್ಬನಿಗೆ ಹುಡುಕಿ ಕೊಟ್ಟೆ ನಾನು. ಅದನ್ನು ಆಕಾಶ ಇಲ್ಲ, ಖರೀದಿಗೆ ಕೊಟ್ಟಿವಿ ನಾವು, ಹೊಲದ ಕಡೆ ಹೋಗ್ಬೇಕನ್ನೋದು. ಮತ್ತು ತಿರ್ಗಾ ನಮ್ಮ 3 ವರ್ಷ ಹಿಂದೆ ಮಾಡಿದ್ದ ಹುಡುಗ ಅವನೇ ಅದನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಹೆಸರುಗುಂಟನ ಕೊಟ್ಟಿದ್ವಿ ಆಕಾಶ ಡಿಜಿಟಲ್ ಅಂತ. ಅದಾದ ನಂತರ ಹೊಲದಲ್ಲಿ ಗಮನ ಕೊಟ್ಟಿವಿ. ಲಾಕ್ಡೌನ್ ಆಯ್ತಲ್ಲ, ಲಾಕ್ಡೌನಲ್ಲಿ ಫುಲ್ ಹೊಲದಲ್ಲಿ ಒಂದು ಫುಲ್ ಎಲ್ಲರಿಗೂ ಲೇಬರ್ಗಿನ ಕೆಲಸ ಕೊಟ್ಟಿವಿ ನಾವು. ಎಲ್ಲ ಲಾಕ್ಡೌನಾಗೆ ಎಲ್ಲ ಖಾಲಿದ್ದಾರೆ ಲೇಬರ್ಸ್ಗೆ, ಎಲ್ಲರಿಗೂ ಇಲ್ಲಿ ಕೆಲಸ ಕೊಟ್ಟು ಅದನ್ನೆಲ್ಲ ಇಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ವಿ. ಈಗ ತಾವು ಹೊಸದಾಗಿ ಪಪ್ಪಾಯ ಮತ್ತು ದಾಳಿಂಬೆಯನ್ನು ಮಾಡಿದಿರಿ, ಎಷ್ಟು ಎಕರೆ ಅದು ಹೊಸದಾಗಿ ಮಾಡಿರೋದು? ಇದು 3 ಎಕರೆ ಮಾಡಿದ್ವಿ ರೀ. ಹೌದು. ಹೇಗೆ ಪಪ್ಪಾಯ ಯಾವ ತಳಿ ಹಾಕಿರಿ, ದಾಳಿಂಬೆ ಯಾವುದು ತಳಿ? ಇವನ 78/6 ಹಾಕಿವ್ರಿ, ಕ್ಯಾಡಿಲ್ ದಾಳಿಂಬೆ ಹಾಕಿದ್ದಾರೆ. ಹೇಗೆ ಬಿತ್ತು ಸಸಿಗಳು, ಎಲ್ಲಿಂದ ತರಿಸಿದ್ರಿ ತಾವು? ಗುಜರಾತಿಂದ ತರಿಸಿವ್ರಿ ಇದು ಕ್ಯಾಡಿಲ್, ಇದು ಅನಂತಪುರದ ಸಸಿ ಪಪ್ಪಾಯ. ಎಷ್ಟು ಈಗ ನೋಡ್ರಿ ಪಪ್ಪಾಯ ಮತ್ತು ದಾಳಿಂಬೆ ಭಾಳಷ್ಟು ಮಾಡ್ತಾ ಇದ್ದಾರೆ ರೈತರು, ಹೇಗೆ ನಿಮಗೆ ಪಪ್ಪಾಯ ಮತ್ತು ದಾಳಿಂಬೆ ಮಾಡೋದು ಒಳ್ಳೇದಂತ ಹೇಳ್ತೀರಾ? ಅಂತರ ಬೆಳೆಗಳನ್ನು ಅಥವಾ ಬರೀ ಪಪ್ಪಾಯನ್ನ ಬೆಳೆದಿಲ್ಲ ರೀ, ಬರೀ ಪಪ್ಪಾಯ ಬೆಳೆದು ಬಿಡ್ಬೇಕು, ಬಂದ್ಬಿಡ್ತೈತೆ, 2 ವರ್ಷ ನಿಮಗೆ ಖಾಲಿ ಆಗಿಬಿಡ್ತತ ಅಂತ ಹೇಳ್ತಾರೆ. ಏನಾಗುತ್ತೆ ಗೊತ್ತಂದ್ರೆ, ಈ ವರ್ಷ ಪಪ್ಪಾಯ ಇಲ್ಲ, ನಾವು ಹೋದ ವರ್ಷದ ಅಚ್ಚ ವರ್ಷ ಮಾಡಿದ್ವಿ ಒಳ್ಳೆ ಸಿಕ್, ನೆಕ್ಸ್ಟ್ ಮಾಡಿದ್ರೆ ರೈತರಿಗೇನು ಸಿಗಲಿಲ್ಲ. ಬಟ್ ಈ ವರ್ಷ ಪಪ್ಪಾಯಿ ಕಡಿಮೆ ಐತೆ, ನಮ್ಮ ಆಸಕ್ತಿ ಇರ್ಬೇಕು, ನಂಗೆ ಬರ್ತಂತ ಕಾನ್ಫಿಡೆಂಟ್ ಇರ್ಬೇಕು ಈ ಸರಿ ಸಿಗುತ್ತಂತ. ಅದು ಬರೋದು ಬಿಡೋದು ಮುಂದಿನ ಮಾತು. ಅದಕ್ಕೆ ಫಸ್ಟ್ ಸೂರ್ಯಪಾನ ಹಾಕಿದ್ವಿ, ಅದು ಹಂಗ್ಲಾಗಿತ್ತು. ನಾನು ಇಲ್ಲ ಇದನ್ನ ಇದಾಕ್ಬಿಡೋಣ, ಪಪ್ಪಾಯಿ ಹಾಕ್ಬಿಡೋಣ ಅಂತೇಳಿ ಪಪ್ಪಾಯಿ ಮಾಡಿದ್ವಿ. ಹೇಗೆ ಅಂತರ ಕೊಟ್ಟಿರಿ ಸಾಲಿನಿಂದ ಸಾಲಿಗೆ ಪಪ್ಪಾಯ ಮತ್ತು ಇದಕ್ಕೆಲ್ಲ ದಾಳಿಂಬೆ? ಯಾರು ಮಾಡಿದ್ದೀನಿ ರೀ ಪಪ್ಪಾಯಿ, ದಾಳಂಬ್ರಿ 12-8 ಮಾಡಿದ್ದೀನಿ. ಈಗ ಭಾಳಷ್ಟು 12 ಮತ್ತು 8 ಡಿಸ್ಟೆನ್ಸ್ ಇನ್ನೂ ಹೇಗೆ ಅನಿಸ್ತದೆ ನಿಮಗೆ ಕಡಿಮೆ? ಮತ್ತು ಕೆಲವೊಂದಿಷ್ಟು ಜನ 6-12 ಮಾಡ್ತಾರೆ ಸರ. ಈಗ 8-8 ಮಾಡಿದ್ರೂ ಬೆಟ್ರ್. ಬೆಂಗಳೂರು ಸೈಡ್ ನೋಡ್ರಿ, ಅವ್ರು 2-2 ಎಕರೆ ಮಾಡಿ 8-8 ಇಟ್ಬಿಟ್ಟು 3 ವರ್ಷದ ತಗೊಂಬಿಡ್ತಾರೆ ಯಾವ ದಾಳಂಬ್ರಿ. ಅದು ಭೂಮಿ ಕಡಿಮೆ ಇತ್ತಂದ್ರೆ ನಾವು 8-8 ಮಾಡ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ಭೂಮಿ ಜಾಸ್ತಿ ಇತ್ತಂದ್ರೆ 12-8 ಮಾಡ್ಕೋಬಹುದು. ಎಷ್ಟು ಸಸಿಗಳು ಕುಂತ ನಿಮಗೆ ಪಪ್ಪಾಯ ಮತ್ತು ದಾಳಿಂಬೆ ಒಂದು 3 ಎಕರೆ? 700 ಕುಂತಿದೆ ಸರ್ ಇದಕ್ಕೆ ಪಪ್ಪಾಯಿ, 700, 800 ದಾಳಿಂಬೆ ಕುಂತಿದೆ. ಹೇಗೆ ನಿಮಗೆ ಈಗ ಅದಕ್ಕೆ ಡ್ರಿಪ್ ಎಲ್ಲ ಮಾಡ್ಕೊಂಡಿರಿ ತೋಟಗಾರಿಕೆ ಇಲಾಖೆಯಿಂದ ಯೋಜನೆಗಳ ಲಾಭ ತಗೊಂಡಿರಿ ಏನಾರು? ಇಲ್ಲ, ಅದಕ್ಕೆ ಅಷ್ಟೇ ತಗೊಂಡಿದ್ವಿ, ಇದು ಗೌರ್ಮೆಂಟ್ ಮಾಡಿದ್ದಾರೆ. ಇಲ್ಲ ಇದು ಸ್ವಂತ ಇಲ್ಲ, ಇದು ಡ್ರಿಪ್ ಗೌರ್ಮೆಂಟ್ ಮಾಡಿದ್ದಾರೆ. ಡ್ರಿಪ್ ಇರಿಗೇಷನ್ ಬಂತಲ್ಲ, ಅವ್ರು ಮಾಡೋಗಿದ್ರು, ಅದನ್ನೇ ಇದು ಮಾಡಿದ್ವಿ. ನೀವು ಹೋದ ಸರಿ ಮೆಣಸಿನಕಾಯಿ ಮಾಡಿದ್ವಿ, ಲಾಸ್ ಆಯ್ತು, ಲಾಸ್ ಅನ್ನೋಕ್ಕೇನಿಲ್ಲ, ಗಂಟು ಆಗಿದೆ. ಈ ನೋಡಿ ತಾವು ಒಂದು ನೀರಿನ ದೊಡ್ಡ ಟ್ಯಾಂಕ್ ಮಾಡ್ಕೊಂಡ್ರಿ, ಹೇಗೆ ಇದು ಟ್ಯಾಂಕ್ ಯಾವ ರೀತಿ ಉಪಯೋಗ ಮಾಡ್ಕೋತಾರೆ ಟ್ಯಾಂಕ್? ಟ್ಯಾಂಕ್ ಯೂಸ್ ಆಗುತ್ತೆ ಸರ್, ಈಗ 2-2 ಇಂಚಿಗಾದ್ರೆ 12 ಎಕರೆ ಹೊಲಕ್ಕೆ ನೀರು ಯೂಸ್ ಆಗುತ್ತೆ. ಡ್ರಿಪ್ ಇರಿಗೇಷನ್ ಆದ್ರೆ ಅದೇ ನೀರು, ಬರೀ ನೀರು ಬಿಟ್ಟರೆ ನೀ ಇದು ಯೂಸ್ ಆಗಲ್ಲ. ಬೋರ್ಗಳಿದಾವೆ, ಆ ಬೋರ್ ಆ ಟ್ಯಾಂಕ್ ತುಂಬಿ ಆದ್ಮೇಲೆ ನೇರವಾಗಿ ಬೆಳೆಗೆ ಬಿಡ್ತೀರಿ? ಟ್ಯಾಂಕ್ ಬೆಳೆಗೆ ಬಿಡ್ತೀರಿ ಅಂದ್ರೆ ಏನು ಪ್ರೆಷರ್ ಮೇಲೆ, ನ್ಯಾಚುರಲ್ ಪ್ರೆಷರ್ ಮೇಲೆ ಹೋಗುತ್ತಾ ಮೋಟರಿಂದ ಪಂಪ್ ಮಾಡ್ತೀರಿ? ಮೋಟರ್ನಿಂದ. ಟ್ಯಾಂಕ್ನಿಂದ ನೀರು ಇಲ್ಲ, ಹೋಗಲ್ಲ ಹೋಗಲ್ಲ, ಪ್ರೆಷರ್ ಬೇಕ್ರಿ, ಡ್ರಿಪ್ಪಿಗೆ ಬೇಕು. ಹೇಗೆ ಟ್ಯಾಂಕ್ ಅಲ್ಲಿ ಏನಾದರೂ ಮಿಶ್ರಣ ಮಾಡ್ತೀರಿ ಮತ್ತು ಗೊಬ್ಬರ ಅವು ಇವೆಲ್ಲ ಏನು ಆ ಥರ ಏನೆಲ್ಲ ಡ್ರಿಪ್ ಮಾಡಲ್ಲ ಸರ್, ಕ್ಲೀನ್ ಮಾಡ್ತೀವಿ. ಡ್ರಿಪ್ಪಿಗೆ ಇದು ಮಾಡ್ತೀವಿ, ಸಾವಯವ ಕೃಷಿದು ಇದು ಮಾಡ್ತೀವಿ, ಗೋಮೂತ್ರ ಅದೆಲ್ಲ ಯೂಸ್ ಮಾಡ್ತೀವಿ. ಹೇಗೆ ಮನೆಯಲ್ಲಿ ಆಕಳುಗಳದಾವ? ಆಕಳುಗಳಿದ್ದಾವೆ ಸರ್, 3-4 ಆಕಳುಗಿದಾವೆ ಜವಾರಿ. ಗೋಮೂತ್ರ ಎಷ್ಟು ದಿವಸಕ್ಕೊಮ್ಮೆ ಇದನ್ನು ಮಾಡ್ತಾ ಇರ್ತೀರಿ? ಅದು 15 ದಿನಕ್ಕೊಮ್ಮೆ ಹಿಂಗೆ ಮಾಡಿದ್ರು ಅಂದರೆ ನೀರಿನಲ್ಲೇ ಬಿಡ್ತೀರಾ, ಸಿಂಪರೇ ಮಾಡ್ತಿರ್ತೀರಾ, ಹೇಗೆ ಮಾಡಿ? ಡೈರೆಕ್ಟಾಗಿ ಹಾಕ್ತೀರಿ, ಡ್ರಿಪ್ಪಿನಲ್ಲಿ ಬಿಟ್ಟರೆ ಅದ್ರಾಗಿರೋಕ್ಕಿಂತ ಮೇನ್ ಅಂಶ ಹೋಗೋದಿಲ್ಲ, ಹೋಗಲ್ಲ. ಅದಕ್ಕೆ ನಾವು ಹೋದ್ರೆ ಒಂದಿಷ್ಟು ಲೇಬರ್ ಹೋಗ್ತಾವ, ಡೈರೆಕ್ಟಾಗಿ ಹಾಕ್ಸ್ಬಿಡ್ತೀನಿ, ಬಡ್ಡಿಗೆ ಹಾಕ್ಸ್ಬಿಡ್ತೀನಿ. ಇಲ್ಲ, ಸೈಡಲ್ಲಿ ಬೇರೆ ಇಲ್ಲಿ ಬರುತ್ತೆ ಸರ್, ಅದು ಪಪ್ಪ ಇದು ಅಲ್ಲಿ ದೂರ ಇರ್ತಾ ಅಲ್ಲಿ. ಹೇಗೆ 15 ದಿವಸಕ್ಕೆ ತಿಂಗಳಿನ್ಯಾಗ ಒಂದ್ಸಲ ಗೋಮೂತ್ರ? 15 ದಿನಕ್ಕೊಮ್ಮೆ ಕಂಪಲ್ಸರಿ. ಹೌದು, ಅದು ಗೊಬ್ಬರದಕ್ಕಿಂತ ಅದೇ ಬೆಟ್ರ್. ಸಿಂಪರ್ನದು ಏನು ಮಾಡಲ್ಲ ತಾವು? ಇಲ್ಲ ಇಲ್ಲ ಇಲ್ಲ, ಗೋಮೂತ್ರ ಮಾಡ್ತೀವ್ರಿ ಕಡಿಮೆ, ಏನಾರು ರೋಗ ಬಂದರೆ. ಈಗ ತಾವು ಹೊಸದಾಗಿ ಪ್ಲಾಟ್ ಮಾಡಿಲ್ಲ, ದಾಳಿಂಬೆ ಮತ್ತು ಪಪ್ಪಾಯ 3 ಎಕರೆ, ಅದಕ್ಕೆ ಏನೇನು ಗೊಬ್ಬರ ಹಾಕಿರಲ್ಲ ಸ್ಟಾರ್ಟಿಂಗು? ತಿಪ್ಪೆ ಗೊಬ್ಬರ, ಕುರಿ ಊರು ಗೊಬ್ಬರ ಹಾಕಿರಿ, ಒಂದು 20 ಟ್ರಿಪ್ ಊರು ಗೊಬ್ಬರ ಹಾಕಿ ಗೋಮೂತ್ರ, ಆಮೇಲೆ ನಡುವರ್ಕ್ ಸ್ವಲ್ಪ ಇದ್ರದ್ದು ಕೊಡ್ಬೇಕಾಗಿತ್ತು ರೀ, ರಾಸಾಯನಿಕ ಗೊಬ್ಬರ ಕೊಡ್ಬೇಕಾಗಿತ್ತು, ಯಾಕಂದ್ರೆ ಪಪ್ಪಾಯಿ ಕೊಡ್ಬೇಕು, ಕೊಟ್ಟಿವ್ರಿ ಸ್ವಲ್ಪ ರೀ, ಇಲ್ಲಾಂದ್ರೆ ಬರಲ್ಲ ಸರ್, ಬರಲ್ಲ. ಪಪ್ಪಾಯಿ 8 ತಿಂಗಳ ಬೆಳೆ ಸರ್, ಅದಕ್ಕೆ ಫುಡ್ಡು ಇಲ್ಲಾಂದರೆ ಅದು ಆಲೆ ವೈರಸ್ ಅಟ್ಯಾಕ್ ಆಗಿಬಿಡುತ್ತೆ, ಫುಡ್ ಬೇಕು ಹಾಕಬೇಕು ಸರ್, ಅದು ಕಂಟಿನ್ಯೂ ನಾವು ಯೂಸ್ ಮಾಡಿಲ್ಲ ಅಂದ್ರೆ ಅದು ಸರ್ಕಾರಿ ಗೊಬ್ಬರ ಸ್ವಲ್ಪ ಒಳ್ಳೇಬೇಕು. ಇರಣ್ಣವ್ರು, ನೀರು ಹೇಗೆ ನಿಮಗೆ? ಎಲ್ಲ 10 ಎಕರೆ ತೋಟ ಇದೆ ಅಲ್ಲ, ನೀರೆಲ್ಲ ಸಾಕಾಗತ್ತ? ಈ ವರ್ಷನಷ್ಟು ಮಳೆ ಎಲ್ಲಿ ಆಗಿಲ್ಲ, ಈ ಮಳೆಗೆ ಎಲ್ಲ ಪಿಕಪ್ ಆಗಿರೋ ಡ್ಯಾಮ್, ನೀರಿಂದೇನು ಪ್ರಾಬ್ಲಮ್ ಇಲ್ಲ. ಮುಂಚೆ ನಾವು ಭಾಳ ಶ್ರಮ ಪಟ್ಟಿವಿ ನೀರಿಗೆ, ಒಂದು 5-6 ವರ್ಷದಿಂದ ಬರೀ ಬೋರ್ ಹಾಕ್ಸಿವಿ, ಒಂದು 5-6 ಲಕ್ಷ ರೂಪಾಯಿ ಬೋರ್ ಹಾಕ್ಸಿವಿ. ಹೇಗೆ ಅನಿಸ್ತದೆ ನಿಮಗೆ ಹೊಸದಾಗಿ 3 ಎಕರೆ ಮಾಡಿರಿ, ಮೊದಲು 6 ಎಕರೆ ದಾಳಿಂಬೆ, ಮೊದಲಿನ ದಾಳಿಂಬೆದು ಹೇಗಿದೆ ನಿಮ್ದು? ಸರ್ ಮೊದಲು 7 ಎಕರೆಗೆ 3,700 ಪಪ್ಪಾಯಿ ಕುಂತಿತ್ತು, 3 ಎಕರೆಗೆ 3,700 ಕುಂದಿರ್ಸಿದ್ದೀನಿ. ಇಲ್ಲ ಅದು ಏನಾಯ್ತು ಅಂದ್ರೆ ನಮ್ಮಲ್ಲಿ ಬೇಸಿಗೆಯಲ್ಲಿ ಸಿಕ್ಕಾಪಡೆ ಬಿಸಿಲು, ಆ ಬಿಸಿಲಿಗೆ ಅಲ್ಲಿ ಹಣ್ಣು ಕಾಯಿತು, ಅದು ಅವರು ತಗೊಂಡೋಗ್ಲಿಲ್ಲ ನೆಕ್ಸ್ಟ್ ವ್ಯಾಪಾರದವರು, ಅದಕ್ಕೋಸ್ಕರ 6-6 ಮಾಡಿರಿ ಅದು ಕಾಯಲ್ಲ ಅಂತ ಹೇಳಿದ್ರೆ ಮಾಡಿದ್ವಿ. ಇದು ಸಕ್ಸಸ್ ಆದ್ರೆ ಮುಂದೆ ಮುಂದಿನ ಜನನ ಅದನ್ನೇ ಥರನ ಮಾಡ್ಬೋದು. ಹೇಗೆ ನಿಮ್ಮ ಭಾಗದಲ್ಲಿ ಇತ್ತೀಚೆಗೆ ಭಾಳಷ್ಟು ಜನ ಪಪ್ಪಾಯ, ದಾಳಿಂಬೆ, ಬೇರೆ ಬೇರೆ ಒಳ್ಳೊಳ್ಳೆ ಬೆಳೆಗೆ ಹೋಗ್ತಾರೆ ಸರ್? ಈಗ ಲೇಬರ್ದು ಕೊರತೆ, ಒಂದು ಲೇಬರಿಗೆ 300 ರೂಪಾಯಿ ಇವಾಗ ಲೇಬರ್ಸ್, ಅವಾಗ ಈಗ ನಾವು ಮಿನಿಮಮ್ ದುಡಿಯೋರ 8 ತಾಸು ಕೆಲಸ ಮಾಡಲ್ಲ, ಅವೀಗ 1 ತಾಸು ಕೂಡೋದು, ಮಿನಿಮಮ್ 4 ತಾಸು ಕೆಲಸ ಮಾಡ್ಬೋದು ಲೇಬರು, ಹಿಂಗಾಗಿ ಲೇಬರ್ ಚಾರ್ಜ್ ಜಾಸ್ತಿ ಇದೆ ಇವಾಗ. ಹೇಗೆ ಸತತವಾಗಿ 10 ಎಕರೆ ಅಂದರೆ ನಿಮಗೆ ಸತತವಾಗಿ ಲೇಬರ್ಸು ನೀವು ಪರ್ಮನೆಂಟ್ ಇಟ್ಕೊಂಡು? ಕಂಟಿನ್ಯೂ 10 ಜನ 15 ಜನ ಕೆಲಸ ಮಾಡ್ತಾ ಇರ್ತಾರೆ, ಕಂಟಿನ್ಯೂ ಇರ್ತಾರೆ. ಮಾರ್ಕೆಟಿಂಗ್ ವ್ಯವಸ್ಥೆ ಬಂದಾಗ ಭಾಳಷ್ಟೊಮ್ಮೆ ಮಾರ್ಕೆಟ್ ಬಿದ್ದು ಹೋಗುತ್ತೆ, ದಾಳಿಂಬೆ ಮಾರ್ಕೆಟು ಬೀಳ್ತದೆ, ಕೆಲವೊಮ್ಮೆ ಪಪ್ಪಾಯ ಮಾರ್ಕೆಟ್ ಅಂತೂ ಪಪ್ಪಾಯ ಒಯ್ಯೋರ ದಿಕ್ಕಿರೋದಿಲ್ಲ, ಆ ಥರ ಆಗೋ ಸಾಧ್ಯತೆಗಳಿರ್ತವೆ. ಹೇಗೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಂತೀರಿ? ಮಾರ್ಕೆಟ್ನು ನೋಡ್ಬೇಕಾಗತ್ತೆ, ಮಾರ್ಕೆಟ್ ರೋಡಿ ಹಚ್ಚಬೇಕು ಸರ್. ಮಾರ್ಕೆಟ್ ನಮ್ಮ ಇದು ಧೈರ್ಯ ಇರ್ಬೇಕು ಅಷ್ಟೇ, ಯಾವುದೇ ಏನೇ ಇರಲಿ ಅದು ಮುಂದೆ. ಈಗ ನಮ್ಮ ಬ್ರದರ್ ಅದ್ರ ಈಗಿದ್ರಲ್ಲ, ಅವ್ರು ಹೆದರ್ತಾರೆ ಅವ್ರು ಲೇಬರ್ ಮಾಡೋದಕ್ಕೆ, ಅದನ್ನು ನಾವೆಲ್ಲ ಯೋಚನೆ ಮಾಡಲ್ಲ, ಮುಂದಲ್ದು ಏನಾರು ಆಗಲಿ ಹೌದು ಬಟ್ ಮಾಡಿಸ್ಬೇಕು, ಅನ್ನೇನು ಯೋಚನೆ ಮಾಡೋಕ್ಕೆ ಏನೈತೆ ಹೇಳ್ರಿ. ಈಗ 50 ಎಕರೆ 40 ಎಕರೆ ಒಣಬೇಸಾಯ, 10 ಎಕರೆ ನೀರಾವರಿ, ಹೇಗೆ ಮಾಡ್ಕೊಂಡು ಹೊಂಟೀರಿ? ಎಲ್ಲ ನಿರ್ವಹಣೆ ಮಾಡ್ಕೊಂಡು ಸಮಸ್ಯೆಗಳಿದಾವೆ, ಒಕ್ಕಲ್ತನ ಮಾಡೋರು ಲೀಸ್ ಕೊಡ್ತಾ ಇದ್ದಾರೆ, ಆದರೆ ತಾವು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಹೊಂಟೀರಿ, ಯಾತೆ ಹೇಗೆ ಮಾಡ್ತಾ ಇದ್ದೀರಿ? 2 ಕಡೆಯೂ ದುಡಿತೀವಿ, ಆ ಕಡೆಯಿಂದ ಬೆನಿಫಿಟ್ ಬಂದರೆ ವ್ಯವಸಾಯಕ್ಕೆ ಹಾಕ್ತೀವಿ, ಈಗ ಹೊರಗಡೆನೂ ಸ್ವಲ್ಪ ಇನ್ಕಮ್ ಇದ್ದರೆ ಮಾಡ್ಬೋದು ಏನಿಲ್ಲ. ಮತ್ತು ಇದರಿಂದ ಬೆನಿಫಿಟ್ ಬಂದಮೇಲೆ ಅದ್ರ ಇಷ್ಟ ಇಂಟ್ರೆಸ್ಟ್ ಹೋಗಿಬಿಡುತ್ತೆ, ಹೋಗುತ್ತೆ. ಈಗ ಏನಾರು ಇದ್ರದ್ದು ಏನಾರು ಅಮೌಂಟ್ ನಮ್ಗೆ ಬಂತಂದರೆ ಅಲ್ಲಿದು ಇದನ್ನೇ ಕೇರ್ ಮಾಡಲ್ಲ, ಅವು ಉಳ್ಕೊಂಡು ಹೋಗ್ಬೇಕು ಹಾಕಬೇಕು. ಹೌದಲ್ಲ, ಒಂದ್ಸರಿ ಅಮೌಂಟ್ ಬಂತಂದ್ರೆ ಗೊತ್ತ, ಇನ್ನೂವರೆಗೆ ತೊಗೊಂಡಿಲ್ಲ ಸರ್ ನಾವು ದಾಳಂಬಿರ್ತೇವೆ, ಈಗ ಬಂತಂದ್ರೆ ಗೊತ್ತಾಗುತ್ತೆ. ನೋಡ್ರಿ, ತಾವು SSLC ಮುಗಿಸು, ಬೆಂಗಳೂರು ಹೋಗಿದ್ರಿ, ಈಗ ಬಂದ ಮೇಲೆ ಒಕ್ಕಲ್ತನ ಮಾಡಾಕತ್ತೀರಿ, ಏನು ಅನಿಸ್ತದೆ ನಿಮಗೆ? ಯಾವ ರೀತಿ ನೋಡ್ರಿ, ಭಾಳಷ್ಟು ಮಂದಿ ಬೆಂಗಳೂರು ಕಡೆ ಹೋಗಿಬಿಡ್ತಾರೆ, SSLC ಆಯಿತು, PUC ಆದವರು, ಡಿಗ್ರಿ ಆದವರು ಬೆಂಗಳೂರು ಹೋಗ್ತಾರೆ, ಎಲ್ಲೋ ನೌಕರಿ ಮಾಡ್ತಿರ್ತಾರೆ, ಏನೇನೋ ಮಾಡ್ಕೊಂಡು ಜೀವನ ಮಾಡ್ತಿರ್ತಾರೆ, ಅಂಥವ್ರಿಗೆ ನೀವು ಏನು ಒಂದು ಹೇಳ್ತೀರಿ ಸಜೆಷನ್? ಏನು ಹೇಳಕ್ಕಿಲ್ಲರಿ, ಬೆಂಗಳೂರು ಅಂದಮೇಲೆ ಅಲ್ಲಿ ಹೋದ್ಮೇಲೆ ಜೀವನ ಗೊತ್ತಾಗುತ್ತೆ, ಎಲ್ಲ ಅನುಭವನೇ ಬರುತ್ತೆ ಅಲ್ಲಿ, ನಾವು ದುಡಿದು ಬಂದೀವಿ ಅಂದ್ರೆ ಆ ಅನುಭವ ಇಲ್ಲಿ ಗೊತ್ತಾಗುತ್ತೆ ಅಷ್ಟು. ಅಲ್ಲಿ ನರಕ ಜೀವನ ಅದು ಬೆಂಗಳೂರು ಅಂದರೆ, ಅಲ್ಲಿ ಯಾರು ಕ್ಯಾರು, ಇಲ್ಲಾದ್ರೆ ನಮ್ಮ ಹೊಲದಲ್ಲಿ ನಾವು ಮಾಡಿ ಆರಾಮಾಗಿರ್ಬೋದಲ್ಲ. ಮತ್ತೆ ಒಕ್ಕಲ್ತನ ಜೊತೆ ಏನಾದ್ರು ಪ್ರಾಣಿ ಸಾಕಾಣಿಕೆ ಇಂಥವೆಲ್ಲ ಅದಾವ ನಿಮ್ಮದು? ಏನಾದ್ರು ಕುರಿಗಳನ್ನು ಸಾಕಾಣಿಕೆ ಮಾಡೋದು ಅಂತ? ಕೋಳಿಗಳೇ ಸಾಕಾಣಿಕೆ ಮಾಡಿದೆ, ಹಾಂ ಸ್ವಲ್ಪ ಅಷ್ಟು ಮಾಡಿದ್ವಿ, ಮುಂದೆ ಮಾಡ್ಬೇಕಂತ ಐತೆ ಸರ್, ಈಗ ಸ್ವಲ್ಪ ಇದೆಲ್ಲ ಇದಾದ ಮೇಲೆ ಮುಂದೆ ಮಾಡ್ಬೇಕು. ದನಗಳು ಎಷ್ಟು ಅದಾವೆ ಮನೆಯಲ್ಲೆಲ್ಲ? ದನಗಳು ಒಂದು 5-6 ಅದಾವೆ ಸರ್. ಆಗಲ ಅಲ್ಲಿದೆ ಶೆಡ್ ಮಾಡಿದ್ವಿ, ಒಂದಿಷ್ಟಿದ್ದು ತೆಗೆದಿದ್ದೀವಿ, ನಾವು ಹೊರಗಡೆ ಹೋಗಿದ್ವಿ ಮತ್ತೆ ಮಾಡ್ಬೇಕಂತ. ಏನಿಸ್ತಾರೆ ಕೊನೆದಾಗಿ ಏನು ಹೇಳ್ತೀರಿ ದಾಳಿಂಬೆ ಮಾಡುವಂಥವ್ರಿಗೆ, ಪಪ್ಪಾಯ ಮಾಡುವಂಥವ್ರಿಗೆ, ಮಾಡಂತ ಹೇಳ್ತೀರ ಅಥವಾ ಬೇಡ ಅಂತ ಹೇಳ್ತೀರ? ಮಾಡ್ಬೋದು ಸರ್, ಅದಕ್ಕೇನೈತಿ, ಬರೋದು ಹೋಗೋದು ಹೋಗ್ತಿರ್ತಾವೆ ಬರೋದು, ಯಾರೋ ಎಲ್ಲರಿಗೆ ರೋಗ ಬರೋದು, ಒಬ್ಬರು ಕರೆಕ್ಟ್ ಆಗಿರ್ತಾರೆ ಒಬ್ಬರು ಕರೆಕ್ಟ್ ಆಗಿರಲ್ಲ, ಮಾಡ್ಬೋದು ಏನಿಲ್ಲ, ಒಕ್ಕಲ್ತನಕ್ಕೆ ಯಾವುದು ಇದೇನು ಇರಲ್ಲ, ಮಾಡ್ಬೋದು. ನೀವು ಅಂದಂಗೆ ಧೈರ್ಯ ಇರ್ಬೇಕು, ಧೈರ್ಯ ಇರ್ಬೇಕು, ಕಾನ್ಫಿಡೆಂಟ್ ಇರ್ಬೇಕು ಅದ್ರ ಮೇಲೆ, ನಂಬಿಕೆ ಒಂದು ವಿಶ್ವಾಸ, ಆತ್ಮವಿಶ್ವಾಸ ಇರ್ಬೇಕು ಮನುಷ್ಯನಾದ್ರೂ, ಆತ್ಮವಿಶ್ವಾಸ ಇದ್ರೆ ಎಲ್ಲ ಸಾಧ್ಯ. ಈಗ ನಾವೆಲ್ಲ SSLC ಮುಗಿಸಿ ನಾವು ಇಂಥದ್ದು ಆಗ್ತೀವಿ ಅಂತ ಕಾಣಿಸಿದ್ವಿ, ಅವನು ಬ್ಯಾನರ್ ಪ್ರಿಂಟಿಂಗ್ ಆಗ್ತೀವಿ ಅಂತ ಹೇಳಿದ್ವಿ, ಅವನು ಇವೆಲ್ಲ ಕಾನ್ಫಿಡೆಂಟ್ ಇರ್ಬೇಕು, ಮೆಂಬರ್ ಆಗ್ತೀವಿ ಅಂತ ತಿಳ್ಕೊಂಡಿದ್ವಿ, ಅವನು ಇವೆಲ್ಲ ಕಾನ್ಫಿಡೆಂಟ್ ಇರ್ಬೇಕು. ಈಗ ತಾವು ಪಂಚಾಯತಿ ಮೆಂಬರ್ ಆಗಿದ್ರಿ ಸರ್, ಮಟ್ಟೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿರಿ ನಿಮ್ಮ ಗುಡಿಹಾಳ ಗ್ರಾಮದ ವತಿಯಿಂದ, ಹೇಗೆ ಪಂಚಾಯತಿ ವ್ಯವಸ್ಥೆಗಳು ಬಂದಮೇಲೆ ಹಳ್ಳಿಯಲ್ಲಿ ಅಭಿವೃದ್ಧಿ ಆಗ್ತದೆ ಅಂತಂತೀರ? ಆಗ್ತವೆ ಸರ್, ಎಲ್ಲರೂ ಕರೆಕ್ಟ್ ಆಗಿರ್ಬೇಕಲ್ಲ ಮೆಂಬರಲ್ಲಿ, ಎಲ್ಲರೂ ಕರೆಕ್ಟ್, ಈಗ ನಮ್ಮ ಥರ ಇರಂಗಿಲ್ಲ ಯಾರು, ಅದರಲ್ಲಿನೂ ಹೋಗಿರ್ಬೇಕು. ಆಮೇಲೆ ಸಾರ್ವಜನಿಕರು ಇತ್ತು ಬಂದಂದ್ರೆ ನಾನು ಅದು ಕಾನ್ಫಿಡೆಂಟ್ ಆಗಿ ಕೆಲಸ ಮಾಡ್ತು, ಹೌದು ಯಾವ್ದಾದ್ರು ಮೂಲಭೂತ ಸೌಕರ್ಯ ಆಗಲಿ ನೀರಿಂದಾಗಲಿ ಅದು ಮಾಡ್ಬೇಕನ್ನೋದು ಭಾಳ ಆಸಕ್ತಿ ಐತೆ, ಅದು ಒಬ್ಬರಿಂದ ಆಗಲ್ಲ, ಅವರೆಲ್ಲರೂ ಸಮ ಅದಕ್ಕೆ ಪಟ್ಟರೆ ಮಾಡ್ಬೋದೇ. ತಾವು ಗುಡಿಹಾಳ ಗ್ರಾಮ ಪಂಚಾಯತಿ ಸದಸ್ಯರು ಇರೋದ್ರಿಂದ ಇಲ್ಲಿ ಏನು ಮುಖ್ಯವಾದಂಥ ಬೇಡಿಕೆಗಳು ಸಮಸ್ಯೆಗಳು ನಿಮ್ಮ ಊರಲ್ಲಿ ಅದಾವೆ? ಸರ್ ಇಲ್ಲಿ ನೀರು, ಈಗ ನೀರಿಂದು ಸಮಸ್ಯೆ, ಫಿಲ್ಟ್ರಿ ನೀರಿನ ಸಮಸ್ಯೆ ಇದೆ, ಡ್ರೈನೇಜ್ಸು ಇವೆಲ್ಲ ಇದೆ, ಭಾಳ ಇದೆ ಸಮಸ್ಯೆ. ಅವನ್ನೆಲ್ಲ ಬಗೆಹರಿಸ್ಬೇಕು. ನಮ್ಮ ಪೀಡ್ ಮುಗಿಯೋದ್ರ ಮಾಡ್ಬೇಕು ಅನ್ನೋದು ಐತೆ ಐತೆ. ಈ ಬೇಡಿಕೆಗಳನ್ನ ನಿಮ್ಮ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡ್ತಾ ಇರ್ತೀರಾ ಬೇಡಿಕೆಗಳನ್ನು? ಸರ್, ನಾವು ಅದನ್ನ ಸಾರ್ವಜನಿಕರ ಕೆಲಸ ಅಂದಮೇಲೆ ನಾನು ಮೀಟಿಂಗ್ ಇಟ್ಟಾಗೊಮ್ಮೆ ಅದನ್ನ ಹೇಳೇ ಬರ್ತೀನಿ ನಾನು. ಹಾಂ, ಅದನ್ನ ಹೇಳೇ ನಾನು ಮನೆ ಆಗಲಿ ಯಾವುದೇ ಎಲ್ಲರೂ ಇರಲಾರ್ದಂತಾರಿ ಬಡವ್ರಿಗೆ ಮನೆ ಕೊಡೋದು, ಅದರಿಂದ ಒಂದು ರೂಪಾಯಿ ನಾನು ದುರುಪಯೋಗ ಪಡೋಲ್ಲ. ಬಂದದ್ದನ್ನು ಯಾರಿಗಾರು ಸಹಾಯ ಮಾಡ್ತೀನಿ ಅಷ್ಟೆ. ನಂದನ್ನು ಅದು ಆಗ್ತಾರೆ 1000 ರೂಪಾಯಿ, ಅದು ಯಾವ ವತಿಯಿಂದನೂ ಅದನ್ನು ಕಳಿಸಿಬಿಡ್ತೀವಿ ನಾವು. ಹೇಗೆ ವಿದ್ಯುತ್ ವ್ಯವಸ್ಥೆ, ದೀಪದ ವ್ಯವಸ್ಥೆ, ಸ್ವಚ್ಛತೆ ಇರ್ಬೋದು? ಚೆನ್ನಾಗಿದೆ ರೀ ವಿದ್ಯುತ್. ಎಲ್ಲ ಹಳ್ಳಿಗಳಲ್ಲಿ ನಲ್ಲಿ ನೀರುಗಳು ಬರ್ತಾ ಇದ್ದಾವೆ ಮನೆ ಮನೆಗೆ. ಆಮೇಲೆ ಸಿಸಿ ರೋಡ್ಗಳಾಗಿದ್ದಾವೆ. ಸಿಸಿ ರೋಡ್ ಮಾಡಿದ್ದಾರೆ, ಇನ್ನೂ ಸ್ವಲ್ಪ ಮಾಡ್ಬೇಕಾಗೈತೆ. ರಿಪೇರಿ ಎಲ್ಲ ಇದೆ, ಮಾಡಿಸ ಅದನ್ನು ಈ ಪೀರಿಯಡ್ ಮುಗಿದ್ರಂಗೆ ನೋಡಮ್ಮ. ಹೇಗೆ ನಿಮ್ಮ ಊರಿನಲ್ಲಿ ಎಲ್ಲ ಪಂಚಾಯತಿ ಸದಸ್ಯರು ಎಲ್ಲರೂ ಒಟ್ಟಾಗಿ ಕೆಲಸ? ಒಟ್ಟಾಗಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿ. ಮೊದಲಿಗೆ ಇವಾಗ ಒಬ್ಬ ಹುಡುಗನಲ್ಲಿ ಇದೇನಿದೆ ರೋಡ್ ಅಂತ ಕೇಳ್ತಾರೆ, ಈಗ ಅಷ್ಟು ಸುಧಾರಿಸಿದೆ ಇವಾಗ. ಹೌದು, ಮೊದಲೇ ಇವು ಭಾಳ ಇದೈತ್ರಿ, ಎಲ್ಲ ಆನ್ಲೈನ್ ಆಗಿದೆ, ಏನು ಮಾಡೋಕ್ಕಾಗಲ್ಲ. ಒಳ್ಳೆಯದು ಈರಣ್ಣವರು, ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ವಿಚಾರವನ್ನು ನಮ್ಮ ರೈತರೊಂದಿಗೆ ಕೇಳುಗರೊಂದಿಗೆ ಹಂಚಿಕೊಳ್ಳೋದಕ್ಕೆ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ಇದುವರೆಗೆ ಲಿಂಗಸೂರು ತಾಲೂಕಿನ ಗುಡಿಹಾಳ ಗ್ರಾಮದ ರೈತರಾದ ಈರಣ್ಣ ಅವರ ಪಪ್ಪಾಯ ಮತ್ತು ದಾಳಿಂಬೆ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಹೀಗೆ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನ ನಾಳೆ 27/10/2022 ಯಾವುದೇ ಮಳೆಯಾಗುವ ಸಾಧ್ಯತೆ ಇಲ್ಲ. ಇನ್ನು ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಗರಿಷ್ಠ ಆದ್ಯತೆಯ ಪ್ರಮಾಣ ಶೇಕಡಾ 79, ಕನಿಷ್ಠ ಆದ್ಯತೆಯ ಪ್ರಮಾಣ ಶೇಕಡಾ 24 ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 9 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರಾಯಚೂರು ಜಿಲ್ಲೆಯ ರೈತರಿಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಹಿಂಗಾರು ಬೆಳೆಗಳಾದಂಥ ಕಡಲೆ, ಹಿಂಗಾರಿ ಜೋಳ ಮತ್ತು ಸೂರ್ಯಕಾಂತಿ ಬೆಳೆಗಳ ಬಿತ್ತನೆಯನ್ನು ಆದಷ್ಟು ಬೇಗನೆ ರೈತ ಬಾಂಧವರು ಮಾಡಿ ಮುಗಿಸೋದು ಒಳ್ಳೆಯದು. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಕೊಳ್ಳಬೇಕು. ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತ ಆಗಿರುವುದರಿಂದ ರೈತ ಬಾಂಧವರು ಆದಷ್ಟು ತ್ವರಿತಗತಿಯಲ್ಲಿ ಕಳೆಗಳನ್ನು ಹತೋಟಿ ಮಾಡಲಿಕ್ಕೆ ಮುಂದಾಗಬೇಕು. ಅಂತರ್ಬೇಸಾಯ ಪದ್ಧತಿಯನ್ನು ಅನುಸರಿಸಿ ಕಳೆಗಳ ನಿರ್ಮೂಲನೆಯನ್ನು ಮಾಡಬಹುದು. ಇನ್ನು ಕಡಲೆಯನ್ನು ಬಿತ್ತನೆ ಮಾಡುವಂಥ ರೈತ ಬಾಂಧವರು ಕಡಲೆ ಬಿತ್ತನೆಯನ್ನು 2ನೇ ವಾರದಿಂದ ನವೆಂಬರ್ 2ನೇ ವಾರದವರೆಗೆ ಬಿತ್ತನೆ ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗ್ತಂಥ ಬೀಜವನ್ನು 500 ಗ್ರಾಂ ರೈಜೋಬಿಯಂ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಬಿತ್ತಿದ ದಿನ ಅಥವಾ ಮರುದಿನ ಪ್ರತಿ ಎಕರೆಗೆ 1.3 ಲೀಟರ್ ಪೆಂಡಿಮಿತ್ರಿನ್ 30 EC1 ಅಥವಾ 0.8 ಲೀಟರ್ ಪೆಂಡಿಮಿತ್ರಿನ್ 38.7 CS1 ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡೋದ್ರಿಂದ ಕಳೆಗಳ ನಿಯಂತ್ರಣವನ್ನು ಕಡಲೆ ಬೆಳೆಯಲ್ಲಿ ಮಾಡಬಹುದು. ಆದಷ್ಟು ಚೆನ್ನಾಗಿ ತೇವ ಇದ್ದಾಗ ಮಣ್ಣಿನ ಮೇಲೆ ಚೆನ್ನಾಗಿ ಒಳ್ಳೆ ರೀತಿಯಿಂದ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಹತ್ತಿಯನ್ನು ಬೆಳೆದಂಥ ರೈತ ಬಾಂಧವರು ಹತ್ತಿ ಬೆಳೆಯಲ್ಲಿ ಕಾಯಕೊರಕ ಹುಳು ಕಂಡುಬರುವ ಸಾಧ್ಯತೆ ಇರುವುದರಿಂದ ಹುಳುವಿನ ಹಾವಳಿ ವೀಕ್ಷಣೆ ಮಾಡಲಿಕ್ಕೆ ಪ್ರತಿ ಎಕರೆಗೆ 4-5 ಮೋಹಕ ಬಲೆಯನ್ನು 50 ಮೀಟರ್ ಅಂತರದಲ್ಲಿ ಅಳವಡಿಸಬೇಕು. ಪತಂಗಗಳ ಚಟುವಟಿಕೆ ಕಂಡುಬಂದಲ್ಲಿ ಮೊಟ್ಟೆ ನಾಶಕವಾದಂಥ ಮಿಥೋಮಿಲ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಹತ್ತಿಯಲ್ಲಿ ಟೊಬ್ಯಾಕೋ ಸ್ಟ್ರೀಕ್ ನಂಜಾನು ರೋಗ ಕಂಡುಬರುತ್ತಿದ್ದು ಅದಕ್ಕಾಗಿ ಥ್ರಿಪ್ಸ್ ನುಸಿ ಹತೋಟಿ ಮಾಡಲಿಕ್ಕೆ 1 ಮಿಲಿಲೀಟರ್ ಪೈರಿಪ್ರೋಕ್ಸಿಪೆನ್ 5% ಮತ್ತು ಡೈಪೆಂತುರಾಣ 25% ಒಂದು ಕೀಟನಾಶಕವನ್ನು ಅಥವಾ 0.5 ಮಿಲಿಲೀಟರ್ ಥಯೋಮೆಥಾಕ್ಸಾಮ್ 75% SC ಈ ಒಂದು ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹತ್ತಿ ಬೆಳೆಗೆ ಮೆಗ್ನೇಶಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-10 ಗ್ರಾಂ ಅನ್ನ ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡುವುದರಿಂದ ಕಾಯಿ ಕೆಂಪಾಗುವುದನ್ನ ಅಥವಾ ಎಲೆ ಕೆಂಪಾಗುವುದನ್ನು ತಡೆಗಟ್ಟಬಹುದು ಹಾಗೂ ಉತ್ತಮ ರೀತಿಯ ಉತ್ತಮ ಗಾತ್ರದ ಕಾಯಿಗಳನ್ನು ಪಡಿಬಹುದು. ಇನ್ನು ತೊಗರಿಯನ್ನು ಬೆಳೆದಂಥ ರೈತ ಬಂದವರು ತೊಗರಿ ಬೆಳೆಯಲ್ಲಿ 50% ಹೂ ಬಿಟ್ಟಾಗ ಮೊದಲನೇ ಸಿಂಪರಣೆಯಾಗಿ ತತ್ತಿನಾಶಕವಾದಂಥ ಪ್ರೊಫೆನೋಫಾಸ್ 2 ಮಿಲಿಲೀಟರ್ ಅಥವಾ ಥಯೋಡಿಕಾರ್ಬ್ 0.6 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ತೊಗರಿ ಬೆಳೆಯಲ್ಲಿ ಕಾಯಕೊರಕವನ್ನು ಪ್ರಥಮ ಹಂತದಲ್ಲಿ ನಾವು ಹತೋಟಿಯನ್ನು ಮಾಡಬಹುದು. ತೊಗರಿ ಬೆಳೆಯಲ್ಲಿ ಶೇಕಡ 50% ಹೂ ಆಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಇದೇ ಸಿಂಪರಣೆಯನ್ನು ರೈತ ಬಾಂಧವರು ಮಾಡಬಹುದು. ಇನ್ನು ಹಿಂಗಾರಿ ಜೋಳದಲ್ಲಿ ರೈತರು ಬಿತ್ತನೆಯನ್ನು ಮಾಡುವಂಥವರು ಕಳೆಗಳ ಸಮಸ್ಯೆ ಬಹಳಷ್ಟು ಬರುವ ಸಾಧ್ಯತೆ ಇತ್ತಪ್ಪ ಅಂತಂದ್ರೆ ಕಳೆ ನಿಯಂತ್ರಣಕ್ಕಾಗಿ ಪ್ರತಿ ಎಕರೆಗೆ 0.4 kg ಅಟ್ರಾಜಿನ್ 50 WP ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಮಣ್ಣಿನ ಮೇಲೆ ಚೆನ್ನಾಗಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಗೋವಿನ ಜೋಳ ಅಥವಾ ಮೆಕ್ಕೆಜೋಳವನ್ನು ಬೆಳೆದಂಥ ರೈತ ಮಾಡುವರು ಗೋವಿನ ಜೋಳದಲ್ಲಿ ಪೋಷಕಾಂಶಗಳ ಕೊರತೆಯನ್ನು ನೀಗಿಸಲಿಕ್ಕೆ ಮೇಲುಗೊಬ್ಬರಾಗಿ ಪ್ರತಿ ಎಕರೆಗೆ 25 kg ಯೂರಿಯಾ ಅಥವಾ ಶೇಕಡ 1.5 ಯೂರಿಯಾ ಸಿಂಪರಣೆಯನ್ನು ಮಾಡಬಹುದು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ಒಂದು ನಿರ್ವಹಣೆಗಾಗಿ ಹೆಕ್ಟರ್ಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಇಮಾಮೆಕ್ಟಿನ್ ಬೆಂಜೋಯೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಶೇಂಗಾವನ್ನು ಬೆಳೆದಂತಹ ರೈತ ಬಾಂಧವರು ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸೋದ್ರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ನಾವು ರಕ್ಷಣೆಯನ್ನು ಮಾಡಬಹುದು. ಇದರಿಂದ ಆಗ್ತಕ್ಕಂಥ ಹಾನಿಯನ್ನು ತಪ್ಪಿಸಲಿಕ್ಕೆ ಅನುಕೂಲವಾಗುತ್ತೆ. ಆದ್ದರಿಂದ ರೈತ ಬಾಂಧವರು ಶೇಂಗಾ ಕಟಾವು ಮಾಡಿದ ನಂತರ ಚೆನ್ನಾಗಿ ಶೇಂಗಾವನ್ನು ಒಣಗಿಸಿ ಸಂಗ್ರಹಣೆ ಮಾಡೋದು ಒಳ್ಳೆಯದು. ಸೂರ್ಯಕಾಂತಿಯನ್ನು ಬೆಳೆದಂಥ ರೈತ ಬಾಂಧವರು ಸೂರ್ಯಕಾಂತಿ ಬಿತ್ತು ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮ್ಡಾಕ್ರೋಪಿಡ್ 70 WS ಕೀಟನಾಶಕದಿಂದ ಉಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಸೂರ್ಯಕಾಂತಿ ಇಳುವರಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ರಸಗೊಬ್ಬರದ ಜೊತೆಗೆ 4 kg ಪ್ರತಿ ಎಕರೆಗೆ ಸತುವಿನ ಸಲ್ಫೇಟನ್ನು ಬಳಸೋದು ಒಳ್ಳೆಯದು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಿಂಗ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣಕ್ಕಾಗಿ 2 ಮಿಲಿಲೀಟರ್ ಕ್ಲೋರೋಫೈರಿಫಾಸ್ 20 EC ಅಥವಾ 2 ಮಿಲಿಲೀಟರ್ ಪಫೆನ್ಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆನೊಣ ಹತೋಟಿಯನ್ನು ಮಾಡಲಿಕ್ಕೆ 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪಿಪ್ರೋನಿಲ್ 5 SC ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫ್ಯೂರಾನ್ 3G ಹರಳುಗಳನ್ನು ಎಕರೆಗೆ ಎರಚಬೇಕು. ಇನ್ನು ಮೆಣಸಿನಕಾಯಿಯನ್ನು ಬೆಳೆದಂಥ ರೈತ ಬಾಂಧವರು ಮೆಣಸಿನಕಾಯಿ ಗಿಡಕ್ಕೆ ಬರತಕ್ಕಂಥ ಸಸಿ ಸಾಯುವ ರೋಗವನ್ನು ಹತೋಟಿ ಮಾಡಲಿಕ್ಕೆ 3 ಗ್ರಾಂ ಕ್ಯಾಪ್ಟನ್ 50% WP ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಮ್ 50% WP ಶಿಲೀಂಧ್ರನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಈ ಒಂದು ದ್ರಾವಣವನ್ನು ಸಸಿ ಮಡಿಗೆ ಹಾಕಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬ್ಯೂಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಮೆಣಸಿನಕಾಯಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಫ್ಥಲಿನ್ ಅಸಿಟಿಕ್ ಆಸಿಡ್ನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡೋದ್ರಿಂದ ಹೂ ಉದುರುವುದನ್ನು ನಾವು ನಿಯಂತ್ರಣ ಮಾಡಬಹುದು. ಇನ್ನು ಜಾನುವಾರು ಸಾಕಾಣಿಕೆಯನ್ನು ಮಾಡುವಂಥ ರೈತ ಬಾಂಧವರು ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಕಡಿಮೆ ಇರುವುದರಿಂದ ತಂಗಾಳಿಯಿಂದ ಜಾನುವಾರುಗಳನ್ನು ಕಾಪಾಡಲಿಕ್ಕೆ ದನದ ಕೊಟ್ಟಿಗೆ ಸುತ್ತಲೂ ಅವಶ್ಯಕತೆಗೆ ಅನುಗುಣವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗ ಮಾಡಬಹುದು ಅಥವಾ ಪ್ಲಾಸ್ಟಿಕ್ ತಾಡ್ಪಾಲಿನಿಂದ ಕೊಟ್ಟಿಗೆ ಸುತ್ತಲೂ ತಾಡ್ಪಾಲಿನಿಂದ ಭದ್ರವಾಗಿ ಕಟ್ಟಿ ಗಾಳಿ ಆಡದಂತೆ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರ ಉಷ್ಣಾಂಶವನ್ನು ಕಾಪಾಡಬಹುದು. ಆದಷ್ಟು ರಾಸುಗಳಿಗೆ ಉಪ್ಪಿನಂಶ ಖನಿಜ ಮಿಶ್ರಣವನ್ನು ಮೇವಿನ ಜೊತೆಗೆ ಸಮನಾಗಿ ಬೆರೆಸಿ ರಾಸುಗಳಿಗೆ ಕುಡಿಸಬೇಕು. ಚರ್ಮಗಂಟು ರೋಗದ ಸಮಸ್ಯೆ ಇದ್ದಂಥ ಜಾನುವಾರುಗಳನ್ನು ಆದಷ್ಟು ಸಮೀಪದ ಪಶುವೈದ್ಯರಿಗೆ ತೋರಿಸಿ ಸೂಕ್ತವಾದಂಥ ಚಿಕಿತ್ಸೆಯನ್ನು ರೈತ ಬಾಂಧವರು ಪಡ್ಕೊಳ್ಳೋದು ಒಳ್ಳೆಯದು. ಇದುವರೆಗೆ ಡಾಕ್ಟರ್ ವಿಜಿ ಬೌಲತಿ ಅವರಿಂದ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಆಶ್ವಯುಜ ಕಾರ್ತೀಕ ಮಾಸ ಶರದ್ ಋತು, ಸೆಪ್ಟೆಂಬರ್ ನವೆಂಬರ್ ಮಧ್ಯೆ ಚುಮು ಚುಮು ಚಳಿ ಜೊತೆಗೆ ತುಂತುರು ಮಳೆ. ಹಳೆಯ ಅಕ್ಕಿ, ಗೋಧಿ, ಹೆಸರುಬೇಳೆ, ಜೇನುತುಪ್ಪ, ನೆಲ್ಲಿಕಾಯಿ, ಪಡವಲಕಾಯಿ, ಸಿಹಿ ಕಹಿ ತರಕಾರಿ, ತಂಪಾದ ಪಾನೀಯ ಸೇವನೆ ಅಗತ್ಯ. ಕರಿದ ಪದಾರ್ಥಗಳು ಬೇಡವೇ ಬೇಡ. ಅತಿಯಾದ ಮೊಸರು, ಊಟ, ಹಗಲು ನಿದ್ದೆ ವರ್ಜ್ಯ. ಉತ್ತಮ ಆಹಾರ ಪದ್ಧತಿ ಶರದ್ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಕೇಳಿಗ್ರಿ, ನಾಳೆ ಸಂಜೆ 6:51 ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿಯಲ್ಲಿ ಭತ್ತದ ಬೆಳೆಯಲ್ಲಿ ಬೆಂಕಿ ರೋಗ ಮತ್ತು ಎಲೆ ಕವಚದ ರೋಗದ ಹತೋಟಿ ಕುರಿತು ಸಸ್ಯರೋಗ ತಜ್ಞರಾದ ಡಾಕ್ಟರ್ ಗುರುರಾಜ್ ಸುಂಕದ್ ಅವರೊಂದಿಗೆ ಸಂದರ್ಶನ, ನಂತರ ಪೇಟೆ ಧಾರಣೆ, ನಂತರ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳನ್ನು ಕೇಳಿರಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನವಾಣಿ ಪ್ರಸಾರವಾಯಿತು.